ಕಥಾಮೃತಂ ತಪ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾ ಜನಾ. ಶಿದರೆ ಅಶಿ ಪ್ರಕಾಶನ ಕಾಲಿ ಕಾಲಿ ಬೋಲ ರಶನ ಕಾಲಿ ಕಾಲಿ ಬೋಲ ರಶನ ಕಾಲಿ ಕಾಲಿ ಬೋಲ ರಶನ ಕಾಲಿ ಕಾಲಿ ಬೋಲ ರಶನ ಕಾಲಿ ಕಾಲಿ ಬೋಲ ರಶನ ಕೋರ್ ಪದ ಧ್ಯಾನ ನಾಮಾಮೃತ ಪಾನ ಕೋರ್ ಪದ ಧ್ಯಾನ ನಾಮಾಮೃತ ಪಾನ ಜೋದಿ ಪೇತೆ ಪ್ರಾಣ ಕಾಕೆ ಬಸನ ಕಾಲಿ ಕಾಲಿ ಬೋಲ ರಶನ ಕಾಲಿ ಕಾಲಿ ಬೋಲ ರಶನ ಬಾಯಿ ಬಂದು ಸುತ್ತ ದಾರ ಪರಿಜನ ಬಾಯಿ ಬಂದು ಸುತ್ತ ದಾರ ಪರಿಜನ ಶೃಂಗೇರ ದೋಸರ್ ನಾಹೇ ಕೋನ ಜಾನ್ ಬಾಯಿ ಬಂದು ಸುತ್ತ ದಾರ ಪರಿಜನ ಶೃಂಗೇರ ದೋಸರ್ ನಾಹೇ ಕೋನ ಜಾನ್ ದುರಂತ ಶಮಾನ ಬಾದಿ ಬೇಜಪಾನ ದುರಂತ ಶಮಾನ ಬಾದಿ ಬೇಜಪಾನ ನೀನೇ ಚರಣ ಹೇಹೋ ಕರುಣ ಕಾಲಿ ಕಾಲಿ ಬೋಲ ರಶನ ಕಾಲಿ ಕಾಲಿ ಬೋಲ ರಶನ ದುರ್ಗಾ ನಾಮ ಮುಖಿ ಬೋಲೋ ಏಕ ಬಾರ ದುರ್ಗಾ ನಾಮ ಮುಖಿ ಬೋಲೋ ಏಕ ಬಾರ ಶೃಂಗೇರ ಶಂಬಲ ದುರ್ಗಾ ನಾಮ ಮಾರ ದುರ್ಗಾ ನಾಮ ಮುಖಿ ಬೋಲೋ ಏಕ ಬಾರ ಶೃಂಗೇರ ಶಂಬಲ ದುರ್ಗಾ ನಾಮ ಮಾರ ಅನಿತ್ಯ ಸಂಸಾರ ನಾಹೀ ಪರವಾರ ಅನಿತ್ಯ ಸಂಸಾರ ನಾಹೀ ಪರವಾರ ಶೋಕಲಿ ಅಶಾರ ಬೇಬೆ ದೇಖೋ ನಾ ಕಾಲಿ ಕಾಲಿ ಬೋಲ ರಶನ ಕಾಲಿ ಕಾಲಿ ಬೋಲ ರಶನ ಗ್ಯಾಲು ಗ್ಯಾಲು ಕಾಲ ದೀಪಲೆ ಗ್ಯಾಲು ಗ್ಯಾಲು ಗ್ಯಾಲು ಕಾಲ ದೀಪಲೆ ಗ್ಯಾಲು ದೀಪೋ ನಾ ಕಲಾಂತ ನಿಕಟೇಲು ಗ್ಯಾಲು ಗ್ಯಾಲು ಕಾಲ ದೀಪಲೆ ಗ್ಯಾಲು ದೀಪೋ ನಾ ಕಲಾಂತ ನಿಕಟೇಲು ಪ್ರಸಾದ ಬೋಲೆ ಭಾಲೋ ಕಾಲಿ ಕಾಲಿ ಬೋಲೋ ಪ್ರಸಾದ ಬೋಲೆ ಭಾಲೋ ಕಾಲಿ ಕಾಲಿ ಬೋಲೋ ದೂರ ಹೋಗಿ ಶೋಭ ಸೋಮ ಜಂತ್ರಣ ಕಾಲಿ ಕಾಲಿ ಬೋಲೋ ರಶನ ಕಾಲಿ ಕಾಲಿ ಬೋಲೋ ರಶನ ಕಾಲಿ ಕಾಲಿ ಬೋಲೋ ರಶನ ಕಾಲಿ ಕಾಲಿ ಬೋಲೋ ರಶನ ಕಾಳಿಯ ಜಯಂತಿಯನ್ನು ಇವತ್ತು ನಾವು ಆಚರಿಸ್ತಾ ಇದ್ದೇವೆ ಸಂಭ್ರಮದಿಂದ. ಕಾಳಿ ಪ್ರಸನ್ನಮಯಿಯಾಗಿ ಇವತ್ತು ದೇವ ಮಂದಿರದಲ್ಲಿ ಅಲಂಕೃತಳಾಗಿ ನಿಂತಿದ್ದಾಳೆ ನಮ್ಮೆಲ್ಲರ ಪೂಜೆಯನ್ನ ಭಕ್ತಿಯನ್ನು ಸ್ವೀಕರಿಸುವುದಕ್ಕಾಗಿ. ಎಷ್ಟೋ ಜನರಿಗೆ ಉಪನ್ಯಾಸ ಮುಗಿದ ಮೇಲೆ ಅಲ್ಲಿ ಕಾಳಿ ಪೂಜೆಯನ್ನು ವೀಕ್ಷಿಸುವುದಕ್ಕೆ ಅವಕಾಶ ಇರೋದಿಲ್ಲ. ಇವತ್ತು ದೀಪಾವಳಿ ಹಬ್ಬ ಪ್ರಾರಂಭ, ಆದ್ದರಿಂದ ಬೇಗ ಬೇಗ ಹೋಗಬೇಕಾಗಿದೆ. ಅದಕ್ಕೋಸ್ಕರ ಕಾಳಿಯ ನಾಮಸ್ಮರಣೆಯನ್ನ ಎರಡು ಹಾಡುಗಳ ಮೂಲಕ ಮಾಡಿ ನಿಮ್ಮೆಲ್ಲರ ಕಿವಿಯೊಳಗೆ ಆ ಕಾಳಿಯ ದಿವ್ಯ ಗುಣಗಾನ ಪ್ರವೇಶ ಮಾಡಿ ಆ ಶರೀರ ಮನಗಳು ಪಾವನವಾಗಲಿ ಅಂತ ಹೇಳ್ತಕ್ಕಂಥ ಉದ್ದೇಶದಿಂದ ಈ ಎರಡು ಹಾಡನ್ನು ಹಾಡಿದೆ. ಹೇಗಾದರೂ ಮಾಡಿ ಅವಳನ್ನು ನಾವು ಒಳಗಡೆ ತುಂಬಿಸಿಕೊಳ್ಬೇಕು. ಅದಕ್ಕಿಂತ ಕೊನೆಗೆ ನಾವು ಸಲ್ಲತಕ್ಕಂಥದ್ದು ಆ ಕಾಳಿಗೆ. ಕಾಳಿ ಅಂದ್ರೆ ಯಾರು? ಕಾಲನ ಹೆಂಡತಿ ಕಾಲಿ. ಬಂಗಾಳಿಯಲ್ಲಿ ಸಂಸ್ಕೃತದಲ್ಲಿ ಕಾಲಿ, ಕನ್ನಡದಲ್ಲಿ ಕಾಳಿ. ಕಾಲನ ಹೆಂಡತಿ ಕಾಲಿ, ಕಾಲನೇ ಕಾಲಿ, ಕಾಲಿಯೇ ಕಾಲ. ಕಾಲ ಅಂದ್ರೆ ಸಮಯ. ಸಮಯ ಅಂದ್ರೆ ಏನದು? ಸಮಯ ಅಂತಂದ್ರೆ ಒಮ್ಮೆ ಪ್ರಾರಂಭವಾಗಿ ಮುಗಿದು ಹೋಗುವಂತಹ ಒಂದು ಕಾಲಾವಧಿ. ನಾವು ಹುಟ್ಟಿದಾಗ ಪ್ರಾರಂಭವಾಯಿತು ನಮ್ಮ ಸಮಯ, ಆಮೇಲೆ ನಮ್ಮ ಸಮಯ ಆಯಿತು. ಪ್ರತಿದಿನವೂ ನಮ್ಮ ಸಮಯ ಆಗ್ತಾ ಇರ್ತದೆ. ರಾತ್ರಿ ಆಯಿತು ಅಂದ್ರೆ ಅವತ್ತಿನ ಸಮಯ ಆಯಿತು. ಪ್ರತಿದಿನವೂ ರಾತ್ರಿ ನಾವು ಸೇರುವುದು ಕಾಲಿಯ ಬಳಿಗೆ, ಕಾಲನ ಬಳಿಗೆ. ಹೀಗೆ ಕೊನೆಗೊಂದು ದಿನ ಆ ಕಾಳಿ ಇದ್ದಾಳಲ್ಲ, ಕಾಲ ಸ್ವರೂಪ. ಯಾವ ಈ ಒಂದು ಮಹತ್ತರವಾದ ಕಾಲವನ್ನು ನಮ್ಮ ಅನುಭವಕ್ಕೆ ತಂದುಕೊಡ್ತಾ ಇದ್ದಾನೋ, ಕಾಲಾತೀತ ಆತ, ಆತ ಕಾಲಾತೀತ. ಆದರೂ ಕೂಡ ಕಾಲನಾಗಿ ಈ ಸೃಷ್ಟಿಗೆ ಕಾರಣನಾಗಿದ್ದಾನೆ. ಕಾಲದ ಒಂದು ವ್ಯವಸ್ಥೆ ಇಲ್ಲದೆ ಹೋದ್ರೆ ಇದಕ್ಕೆಲ್ಲ ಏನರ್ಥ ಇದೆ? ನಿಜಕ್ಕೂ ನೋಡಿದ್ರೆ ಈ ಆತ್ಮಕ್ಕೆ ಹುಟ್ಟು ಇಲ್ಲ, ಸಾವು ಇಲ್ಲ. ಆದರೆ ಮಹತ್ತರವಾದ ಕಾಲನಾಗಿ ಕಾಲಿಯಾಗಿ ಅದೇ ಪರಮಾತ್ಮನೇ ವಿಜೃಂಭಿಸಿದ್ದಾನೆ. ಕಾಳಿ ಪೂಜೆಗೂ ಈ ದೀಪಾವಳಿಗೂ ಒಂದು ವಿಶೇಷವಾದ ಸಂಬಂಧ ಏರ್ಪಟ್ಟದ್ದು ಬಂಗಾಳದಲ್ಲಿ. ಆದರೆ ಇವತ್ತು ನರಕ ಚತುರ್ದಶಿ ಮತ್ತು ದೀಪಾವಳಿ, ಈ ಸಂದರ್ಭದಲ್ಲಿ ಲಕ್ಷ್ಮೀ ಪೂಜೆ, ಬಲಿ ಪೂಜೆ, ಬಲಿಚಕ್ರವರ್ತಿಯ ಪೂಜೆ, ಇತ್ತ ಕಡೆಯ ಒಂದು ಅಭ್ಯಾಸ. ಅಭ್ಯಾಸ ಅಲ್ಲ, ಆ ಥರದ ಒಂದು ಇನ್ನೇನು ಅಭ್ಯಾಸವಲ್ಲದೆ ಇನ್ನೇನು ಸಂಪ್ರದಾಯ, ಪುರಾಣಗಳ ಆಧಾರವನ್ನು ಹೊಂದಿದಂತಹ ಒಂದು ವಿಶೇಷ ಸಂಪ್ರದಾಯ. ಇಂತಹ ಒಂದು ದೀಪಾವಳಿಯ ದಿನದಂದೇ ಇವತ್ತು ನಮ್ಮ ವಚನ ವೇದದ ಒಂದು ಉಪನ್ಯಾಸವು ನಡೆಯುತ್ತಾ ಇದೆ. ಈ ಸಂದರ್ಭದಲ್ಲಿ ಈ ಜ್ಯೋತಿ ಬೆಳಗುವಂತಹ ಹಬ್ಬ, ಜ್ಯೋತಿ ಬೆಳಗುವಂತಹ ಹಬ್ಬದಲ್ಲಿ ಜ್ಯೋತಿ ಸ್ವರೂಪರಾಗಿ ಲಕ್ಷದ್ವೀಪದಂತೆ ಕುಳಿತಿರತಕ್ಕಂತಹ ನಿಮ್ಮೆಲ್ಲರಿಗೂ ಕೂಡ ದೀಪಾವಳಿಯ ಶುಭಾಶಯಗಳನ್ನು ಮೊದಲನೇದಾಗಿ ತಲುಪಿಸೋದಕ್ಕೆ ಇಷ್ಟಪಡ್ತೇನೆ. ಪ್ರತಿಯೊಬ್ಬರೂ ಕೂಡ ನನ್ನ ಹೃತ್ಪೂರ್ವಕವಾದಂತಹ ದೀಪಾವಳಿಯ ಶುಭಾಶಯವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಂಡು ಇವತ್ತಿನ ಉಪನ್ಯಾಸವನ್ನು ಪ್ರಾರಂಭಿಸ್ತೇನೆ. 2ನೇ ಮೇ ತಿಂಗಳು 1883 ಚೈತ್ರ ಕೃಷ್ಣ ದಶಮಿ ಬುಧವಾರ. ಮಾಸ್ಟರ್ ಮಹಾಶಯ ತನ್ನ ನೋಟ್ ಪುಸ್ತಕದಲ್ಲಿ ಹೀಗೆ ಪ್ರಾರಂಭಿಸಿದ್ದಾನೆ: ಪರಮಹಂಸರು, ಮಾಸ್ಟರ್, ರಾಖಾಲ ಇವರೇ ಮೊದಲಾದ ಭಕ್ತರೊಡನೆ ಸಾಯಂಕಾಲ 5 ಗಂಟೆಯ ಸಮಯಕ್ಕೆ ನಂದನವನದಲ್ಲಿರುವ ಬ್ರಾಹ್ಮ ಸಮಾಜ ಮಂದಿರಕ್ಕೆ ಬಂದಿದ್ದಾರೆ. ಅವರನ್ನ ಮೊದಲು ನೆಲ ಅಂತಸ್ತಿನಲ್ಲಿರುವ ಬೈಠಕ್ಖಾನೆಯಲ್ಲಿ ಕೂರಿಸಲಾಯಿತು. ಕ್ರಮೇಣ ಬ್ರಾಹ್ಮ ಭಕ್ತರು ಅಲ್ಲಿಗೆ ಬಂದು ಕೂರಲಾರಂಭಿಸಿದರು. ರವೀಂದ್ರನಾಥ ಠಾಕೂರರು ಮತ್ತು ಅವರ ಮನೆಗೆ ಸೇರಿದ್ದ ಇನ್ನೂ ಕೆಲವರು ಅಲ್ಲಿಗೆ ಬಂದು ಸೇರಿದರು. ರವೀಂದ್ರನಾಥ್ ಠಾಗೋರ್ ಅಂತ ಹೇಳಿದ ತಕ್ಷಣ ಆ ಗಡ್ಡದ ಮನುಷ್ಯ ಮಾತ್ರವೇ ನಮ್ಮ ಗಮನಕ್ಕೆ ಬರ್ತಾನೆ. ಆ ಗಡ್ಡದಿಂದ ಕೂಡಿದಂತಹ ಬಿಳಿ ಬಿಳಿ ಗಡ್ಡದಿಂದ ಕೂಡಿದಂತಹ ಮುದುಕ ರವೀಂದ್ರನಾಥ ಠಾಗೋರಲ್ಲ ಅಲ್ಲಿಗೆ ಹೋದದ್ದು. ಸುಮಾರು 23 ವರ್ಷದ ಯುವಕ ರವೀಂದ್ರನಾಥ ಠಾಗೋರ್ ಅಲ್ಲಿಗೆ ಹೋದದ್ದು. ಇದೆಲ್ಲ ಇಸಿಯನ್ನ ಗಮನದಲ್ಲಿಟ್ಟುಕೊಂಡಿದ್ರೆ ಮಾತ್ರ ಯಾರ್ಯಾರು ಯಾವ್ಯಾವ ವಯಸ್ಸಿನ ಅಂತರದಲ್ಲಿ ಯಾರ್ಯಾರನ್ನ ಸಂಧಿಸಿದರು, ಏನೇನಾಯ್ತು ಅಂತ ತಿಳಿದುಕೊಂಡ್ರೆ ಮಾತ್ರ ಅಲ್ಲಿ ವಿಶೇಷ ಸ್ವಾರಸ್ಯ ಇರುತ್ತೆ. ಮಾಸ್ಟರ್ ಮಹಾಶಯ ಮುಂದುವರಿಸ್ತಾ ಬರೀತಾನೆ, ಈಗ ಪರಮಹಂಸರನ್ನ ಎರಡನೇ ಅಂತಸ್ತಿನಲ್ಲಿದ್ದ ಉಪಾಸನಾ ಮಂದಿರಕ್ಕೆ ಕರೆದುಕೊಂಡು ಹೋಗಲಾಯಿತು. ವೇದಿಕೆಯನ್ನ ಆ ಮಂದಿರದ ಪೂರ್ವ ಭಾಗದಲ್ಲಿ ನಿರ್ಮಿಸಿದ್ದಾರೆ. ನೈಋತ್ಯ ಭಾಗದಲ್ಲಿ ಒಂದು ಇಂಗ್ಲಿಷ್ ವಾದ್ಯ ಅಂದರೆ ಪಿಯಾನೋ ಇಟ್ಟಿದ್ದಾರೆ. ಉತ್ತರ ಭಾಗದಲ್ಲಿ ಕೆಲವು ಕುರ್ಚಿಗಳನ್ನು ಹಾಕಿದ್ದಾರೆ. ಮುಂಗತ್ತಲೆ ಸಮೀಪಿಸಿದೊಡನೆ ಉಪಾಸನೆ ಆರಂಭವಾಗುತ್ತದೆ. ಪರಮಹಂಸರು ಉಪಾಸನಾ ಮಂದಿರವನ್ನು ಪ್ರವೇಶಿಸಿದೊಡನೆಯೇ ವೇದಿಕೆಗೆ ಪ್ರಣಾಮ ಮಾಡಿದರು ಅಂತ ಮಾಸ್ಟರ್ ಮಹಾಶಯ ಬರಿತಾ ಇದ್ದಾನೆ. ವೇದಿಕೆ ಅಂದ್ರೇನು? ಸ್ಟೇಜ್. ಇಲ್ಲಿ ನಾವು ಕುಳಿತಿರ್ತಕ್ಕಂತ ಈ ಜಾಗ ಇದೆಯಲ್ಲ, ಇದಕ್ಕೆ ವೇದಿಕೆ ಅಂತ ಹೆಸರು. ನೀವು ಕುಳಿತಿರ್ತಕ್ಕಂತ ಜಾಗಕ್ಕೆ ಸಭಾಂಗಣ ಅಂತ ಹೆಸರು. ಶ್ರೀರಾಮಕೃಷ್ಣರು ಈ ಸಭಾಂಗಣಕ್ಕೆ ಪ್ರವೇಶಿಸಿದವರು. ಇಷ್ಟು ದೊಡ್ಡ ವೇದಿಕೆಯಲ್ಲಿ ಇಲ್ಲ, ಚಿಕ್ಕ ವೇದಿಕೆ, ಒಂದಿಬ್ಬರು ಮಾತ್ರ, ಒಬ್ಬರಿಬ್ಬರು ಮಾತ್ರ ಕೂತ್ಕೊಳ್ತಕ್ಕಂಥ ವೇದಿಕೆ. ಆ ವೇದಿಕೆಗೆ ನಮಸ್ಕರಿಸಿದ್ರು ಅಂತ ಹೇಳ್ತಕ್ಕಂಥ ಒಂದು ವರ್ತಮಾನವನ್ನು ಕೊಡ್ತಾ ಇದ್ದಾನೆ ನಮ್ಮ ಮಾಸ್ಟರ್ ಮಹಾಶಯ. ಮಾಸ್ಟರ್ ಮಹಾಶಯ ಅದನ್ನು ಬರೀದೇ ಹೋಗಿದ್ರೆ ವೇದಿಕೆಗೊಂದು ನಮಸ್ಕಾರ ಮಾಡುವ ಒಂದು ಕ್ರಮ ಉಂಟು, ಕ್ರಮ ಇತ್ತೋ ಇಲ್ವೋ, ಶ್ರೀರಾಮಕೃಷ್ಣರಂತೂ ಅದನ್ನು ಮಾಡಿದ್ರು ಅಂತನ್ನೋದು ನಮಗೆ ತಿಳಿತಲೇ ಇರಲಿಲ್ಲ. ವೇದಿಕೆಗೆ ಶ್ರೀರಾಮಕೃಷ್ಣರು ಯಾತಕ್ಕೆ ನಮಸ್ಕಾರ ಮಾಡಬೇಕಾಗಿತ್ತು? ವೇದಿಕೆಯಲ್ಲಿ ಯಾವ ದೇವರ ಪಟವನ್ನು ಇಟ್ಟಿಲ್ಲ, ವಿಗ್ರಹವನ್ನು ಇಟ್ಟಿಲ್ಲ. ಆ ಬ್ರಾಹ್ಮ ಭಕ್ತರು ವಿಗ್ರಹವನ್ನು ಪೂಜಿಸುವವರೇ ಅಲ್ಲ. ಆದರೆ ಇವರು ವೇದಿಕೆಗೆ ಹೋಗಿ ನಮಸ್ಕಾರ ಮಾಡಿದರು. ಏನರ್ಥ? ಆ ವೇದಿಕೆಯ ಮೇಲೆ ಪರಬ್ರಹ್ಮ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಆ ಬ್ರಾಹ್ಮ ಭಕ್ತರು. ಪರಮಾತ್ಮನ ದಿವ್ಯ ಗುಣಗಾನವನ್ನು ಮಾಡ್ತಾ ಇದ್ದಾರೆ. ಬಹಳ ವರ್ಷಗಳಿಂದ ಅದು ನಡೆದುಕೊಂಡು ಬರ್ತಾ ಇದೆ. ಯಾವ ಒಂದು ಸ್ಥಳದಲ್ಲಿ ಪರಮಾತ್ಮನ ಗುಣಗಾನ ನಾಮ ಸಂಕೀರ್ತನೆ ನಡೆದಿದೆಯೋ ಅದು ಪರಮ ಪವಿತ್ರ ಅಂತ ಹೇಳ್ತಕ್ಕಂಥ ಭಾವ. ನಿಜವಾಗಿಯೂ ಆ ಪರಮಾತ್ಮ ಯಾರು ಅಂತ ಹೇಳ್ತಕ್ಕಂಥದ್ರ ಅನುಭವ ಶ್ರೀರಾಮಕೃಷ್ಣರಿಗೆ ಇರುವುದರಿಂದ ಅಂತಹ ದಿವ್ಯನಾದ ಪರಮಾತ್ಮನ ಗುಣಗಾನ ನಡೆದಿರತಕ್ಕಂತಹ ಸ್ಥಳ ಅತ್ಯಂತ ಪವಿತ್ರ ಅಂತ ಹೇಳ್ತಕ್ಕಂಥ ಒಂದು ಭಾವ ಅವರಲ್ಲಿ ಜಾಗೃತವಾಗಿ ಬಂದು ಅದಕ್ಕೆ ನಮಸ್ಕಾರ ಮಾಡಿದರು. ಅವರ ಹತ್ತಿರವೇ ಕುಳಿತುಕೊಂಡ ನಂತರ ಮಾಸ್ಟರ್ ಮಹಾಶಯ ರಾಖಾಲನೆ ಮೊದಲಾದ ಭಕ್ತರಿಗೆ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ, ನರೇಂದ್ರ ಒಮ್ಮೆ ನನ್ನನ್ನು ಕೇಳ್ದ, ಸಮಾಜ ಮಂದಿರಕ್ಕೆ ಯಾತಕ್ಕೆ ಪ್ರಣಾಮ ಮಾಡೋದಕ್ಕೆ ಹೋಗಬೇಕು, ಬೇರೆ ಕೆಲಸ ಇಲ್ವೇ ಅಂತ. ಆದರೆ ದೇವಾಲಯ ಕಣ್ಣಿಗೆ ಬಿತ್ತು ಎಂದರೆ ಭಗವಂತನೇ ಜ್ಞಾಪಕಕ್ಕೆ ಬರ್ತಾನೆ, ಉದ್ದೀಪನವಾಗುತ್ತದೆ. ಎಲ್ಲಿ ಆತನ ಸಂಬಂಧವಾಗಿ ಮಾತುಕತೆ ನಡೆಯುವುದೋ ಅಲ್ಲಿ ಆತನ ಆವಿರ್ಭಾವ ಆಗುತ್ತದೆ. ಎಲ್ಲ ತೀರ್ಥಗಳ ಪಾವಿತ್ರ್ಯತೆ ಅಲ್ಲಿ ನೆಲೆಗೊಳ್ಳುತ್ತದೆ. ಈ ವಿಧದ ಸ್ಥಳಗಳೆಲ್ಲ ಭಗವಂತನನ್ನೇ ಸ್ಮರಣೆಗೆ ತರುತ್ತವೆ. ಆದ್ರಿಂದ ದೇವಸ್ಥಾನಗಳಿಗೆ ಹೋಗಬೇಕು, ಅಲ್ಲಿ ನಮಸ್ಕಾರ ಮಾಡಬೇಕು ಅಂತನೋ ಮಾತನ್ನು ಹೇಳ್ತಾರೆ ಶ್ರೀರಾಮಕೃಷ್ಣ. ನರೇಂದ್ರ ಹೇಳಿದಂತಹ ಮಾತನ್ನು ನೆನಪಿಸಿಕೊಂಡು ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಶ್ರೀರಾಮಕೃಷ್ಣರು. ನರೇಂದ್ರ ಏನ್ ಹೇಳಿದ್ದಂತೆ, ಈ ಸಮಾಜ ಮಂದಿರದಕ್ಕೆ ಯಾಕೆ ಹೋಗಬೇಕು ಪ್ರಣಾಮ ಮಾಡೋದಕ್ಕೆ, ಬೇರೆ ಕೆಲಸ ಇಲ್ಲವೇ ಅಂತ. ಮೊದಲು ಅದೇ ಬ್ರಾಹ್ಮ ಸಮಾಜಕ್ಕೆ ಅವನು ಹೋಗ್ತಾ ಇದ್ದವನು. ಆದರೆ ಒಂದು ಮೂಡ್ ಅಂತಿರುತ್ತೆ, ಒಂದು ಮೂಡ್. ಈ ಮೂಡ್ ಬಂದಾಗ ಕೆಲವು ಸರ್ತಿ ಮೂಢ ಆಗ್ತಾನೆ, ಕೆಲವು ಸರ್ತಿ ಅದು ರೂಢಿಯಾಗಿರುತ್ತದೆ. ಆ ಹೊತ್ತಿಗೆ ಒಬ್ಬೊಬ್ಬ ಮನುಷ್ಯ ಒಂದೊಂದು ತರಹ ಮಾತನಾಡ್ತಾ ಇರ್ತಾನೆ. ಒಂದೊಂದು ಮೂಡ್ ಬಂದಾಗ ಒಂದೊಂದು ತರಹದ ಮಾತುಗಳು ಬರ್ತಾ ಇರುತ್ತವೆ. ಇದೆಲ್ಲ ಮನಸ್ಸಿನ ಒಂದೊಂದು ಸ್ಥಿತಿ, ಅದನ್ನು ನಾವು ಮರೀಬಾರದು. ನರೇಂದ್ರ ಆ ಒಂದು ಮೂಡ್ನಲ್ಲಿ, ಆ ಒಂದು ಮನಸ್ಥಿತಿಯಲ್ಲಿ ಹೇಳಿದಾನವನು ಈ ಬ್ರಾಹ್ಮ ಸಮಾಜ ಮಂದಿರಕ್ಕೆ ಯಾತಕ್ಕೆ ಹೋಗಬೇಕು ನಮಸ್ಕಾರ ಮಾಡೋದಕ್ಕೆ, ಯಾತಕ್ಕಾದರೂ ನಮಸ್ಕಾರ ಮಾಡಬೇಕು ಅಂತ. ಯಾವುದಕ್ಕೂ ನಮಸ್ಕಾರ ಮಾಡಬೇಕಾಗಿಲ್ಲ, ನಾನು ಬ್ರಹ್ಮ ನೀನು ಬ್ರಹ್ಮ. ಆದರೆ ಶ್ರೀರಾಮಕೃಷ್ಣರು ಎಂಥ ಅದ್ಭುತವಾದಂತಹ ಒಂದು ವಿವರಣೆಯನ್ನು ಕೊಡ್ತಾ ಇದ್ದಾರೆ. ದೇವಾಲಯ ಕಣ್ಣಿಗೆ ಬಿತ್ತು ಅಂದರೆ ಭಗವಂತನೇ ಜ್ಞಾಪಕಕ್ಕೆ ಬರುತ್ತಾನೆ, ಉದ್ದೀಪನವಾಗುತ್ತದೆ ಅಂತ ಹೇಳಿದ್ರು ಅವರು. ಉದ್ದೀಪನವಾಗುವುದು, ಓ ಇಲ್ಲಿ ದೇವರಿದ್ದಾನೆ ಅಂತ ಹೇಳ್ತಕ್ಕಂತಹ ಭಾವ. ಎಷ್ಟು ಜನರಿಗೆ ದೇವಸ್ಥಾನವನ್ನು ನೋಡಿದ ತಕ್ಷಣ ಆ ಬಗೆಯ ಉದ್ದೀಪನ ಆಗುತ್ತದೆ. ದೇವಸ್ಥಾನದ ಒಳಗಡೆ ಹೋದರೂ ಕೂಡ ಉದ್ದೀಪನ ಆಗ್ತಾ ಇಲ್ಲ. ಯಾತಕ್ಕೆ? ಆ ದೇವಸ್ಥಾನದಲ್ಲಿ ನಡೀತಕ್ಕಂತಹ ರೀತಿ ನೀತಿಗಳು, ಅಲ್ಲಿಯ ಅರ್ಚಕರು ವರ್ತಿಸತಕ್ಕಂತಹ ರೀತಿ ನೀತಿಗಳು, ಅಲ್ಲಿಯ ಕಾರ್ಯಕಲಾಪಗಳಲ್ಲಿರತಕ್ಕಂಥ ಅವ್ಯವಸ್ಥೆಗಳು, ಇವುಗಳೆಲ್ಲ ನಮಗೆ ಏನನ್ನ ಯಾವ ಭಾವನೆಯನ್ನು ತಂದುಕೊಡ್ತದೆ? ಅದು ಏನಿದೆ ಇಲ್ಲಿ, ದೇವರಿದ್ದಾನೆ, ದೇವರಿದ್ರೆ ಇಲ್ಲಿ ಈ ತರ ಎಲ್ಲ ಆಗೋದಕ್ಕೆ ಸಾಧ್ಯವೇ, ಈ ರೀತಿಯಲ್ಲಿ ಇರೋದಕ್ಕೆ ಸಾಧ್ಯವೇ? ದೇವರು ಇಂಥವನ, ಕೈಲಾಗದೇ ಇರತಕ್ಕಂಥವನು ಅಂತನ್ನುವ ಭಾವನೆಯೆಲ್ಲ ಬಂದು ಇಲ್ಲಿ ದೇವರು ಇಲ್ಲ ಅಂತ ಇರತಕ್ಕಂಥ ಭಾವನೆಯ ವಿಶೇಷವಾಗಿರುವುದರಿಂದ, ಮತ್ತು ದೇವರು ಆನಂದ ಸ್ವರೂಪಿ ಅಂತನ್ನುವ ಭಾವ ಕೂಡ ನಮ್ಮಲ್ಲಿ ಇಲ್ಲದೆ ಇರುವುದರಿಂದ, ಒಂದು ಕಡೆ ಅಲ್ಲಿ ಇರ್ತಕ್ಕಂತಹ ಅನಾಚಾರಗಳು ಅತ್ಯಾಚಾರಗಳು ಇವುಗಳು ಗಮನಕ್ಕೆ ಬಂತು, ಎರಡನೇದಾಗಿ ಆ ದೇವರಿಗೆ ಸಂಬಂಧಪಟ್ಟಂತಹ ಒಂದು ಆನಂದ ಉತ್ಪತ್ತಿ ನಮ್ಮಲ್ಲಿ ಆಗದೆ ಇರುವುದರಿಂದ ಯಾವುದೇ ಬಗೆಯ ಉದ್ದೀಪನ ಆಗ್ತಾ ಇಲ್ಲ. ಈಗ ಚೆನ್ನಾಗಿ ಉದ್ದೀಪನ ಆಯಿತು. ಬೆಲ್ಲವನ್ನೇ ತಿನ್ನದೇ ಇರತಕ್ಕಂತಹ ಒಬ್ಬ ಮನುಷ್ಯನ ಮುಂದೆ ಬೆಲ್ಲವನ್ನು ತೋರಿಸಿದರೆ ಅವನ ನಾಲಿಗೆಯಲ್ಲಿ ನೀರು ಬರ್ತದೇನೋ? ಇದು ಬೆಲ್ಲ, ಇದು ಬಹಳ ರುಚಿಯಾಗಿರುತ್ತದೆ ಅಂತ ವರ್ಣಿಸಿದ್ರೂ ಕೂಡ ಅವನ ನಾಲಿಗೆಯಲ್ಲಿ ಉದ್ದೀಪನ ಆಗ್ತದೇನೋ? ನೀರು ಬರ್ತದೇನೋ? ಇಲ್ಲ. ಒಂದು ಸಲ ಅದನ್ನ ಒಂದು ತುಂಡು ಮುರಿದು ಅವನು ಬಾಯಿಗೆ ಹಾಕಬೇಕು, ಅವನ ನಾಲ್ಗೆ ಅದನ್ನು ಮೆಲ್ಲಬೇಕು, ಆಮೇಲೆ ಬೆಲ್ಲ ಎಲ್ಲೇ ಕಾಣಲಿ ಅವನ ಕಣ್ಣಿಗೆ ಬೀಳಲಿ, ತಕ್ಷಣ ಅವನ ನಾಲ್ಗೆಯಲ್ಲಿ ನೀರು ಊರೋದಕ್ಕೆ ಶುರುವಾಗುತ್ತೆ. ರಾಮಕೃಷ್ಣಾಶ್ರಮ, ಬೆಂಗಳೂರು ರಾಮಕೃಷ್ಣಾಶ್ರಮ ಅಂತ ಹೇಳಿದ ತಕ್ಷಣ ನಿಮಗೆಲ್ಲರಿಗೂ ಒಂದು ಬಗೆಯ ಉದ್ದೀಪನ ಆಗುತ್ತೆ. ಅದಕ್ಕೋಸ್ಕರವೇ ಇಂತಹ ದೀಪಾವಳಿಯ ದಿನಗಳಲ್ಲೂ ಕೂಡ, ಇಂತಹ ಶನಿವಾರದಲ್ಲೂ ಕೂಡ, ಅಂದ್ರೆ ಶನಿವಾರ ಅಂತಂದ್ರೆ ಅಲ್ಲಿ ಕನ್ನಡ ಏನೇನೋ ತೋರಿಸ್ತಾರಂತಲ್ಲ, ಅಂತಹದನ್ನೆಲ್ಲ ಬಿಟ್ಟು ಇಲ್ಲಿಗೆ ಬರಬೇಕಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಉದ್ದೀಪನ ಆಗ್ತಾ ಇದೆ. ಅದೇ ಉದ್ದೀಪನ, ಉದ್ದೀಪನ ಅಂದ್ರೆ ಅದೇನೆ, ಏನೋ ಒಂದು ಬಗೆಯ ಸಂತೋಷವನ್ನು ಕೊಡ್ತಕ್ಕಂತಹ, ಆತ್ಮಶಾಂತಿಯನ್ನು ಕೊಡ್ತಕ್ಕಂತಹ, ಆತ್ಮಾಭಿಮಾನವನ್ನು, ಆತ್ಮಶ್ರದ್ಧೆಯನ್ನು ಕೊಡ್ತಕ್ಕಂತಹ ಯಾವುದೋ ಒಂದು ವಸ್ತುವಿನ ನೆನಪಾಗ್ತಾ ಇದೆ ಅಂತ ಕಂಡು ಬಂದ್ರೆ, ಅಥವಾ ಅಂಥದ್ದೊಂದು ಕೊಡ್ತಾ ಇದೆ ಅದು ಅಂತ ಹೇಳ್ತಕ್ಕಂಥ ಅದು ಕಂಡು ಬಂದ್ರೆ, ಅದು ನೆನಪಾದ ತಕ್ಷಣ, ಅದನ್ನ ನೆನಪಿಸಿ ಕೊಡತಕ್ಕಂಥವರು ಕಣ್ಣಿಗೆ ಬಿದ್ದ ತಕ್ಷಣ ಉದ್ದೀಪನವಾಗುತ್ತದೆ. ಯಾರಿಗೆ ಈ ಆಶ್ರಮದ ಮೇಲೆ ಅಭಿಮಾನ ಇದೆಯೋ, ಈ ಆಶ್ರಮದಿಂದ ಆನಂದವನ್ನು ಅನುಭವಿಸಿದ್ದಾರೋ, ಅವರು ಏನಾದರೂ ಡೆಲ್ಲಿಗೆ ಹೋಗಿದ್ದ ಪಕ್ಷದಲ್ಲಿ ಆ ಡೆಲ್ಲಿಗೆ ಇನ್ನೊಬ್ಬ ಈ ಆಶ್ರಮದವನೇ ಭಕ್ತ ಅಲ್ಲಿ ಅವನಿಗೆ ಭೇಟಿಯಾದಾಗ, ನಾನು ಬೆಂಗಳೂರಿನವನು, ರಾಮಕೃಷ್ಣಾಶ್ರಮಕ್ಕೆ ಹೋಗ್ತಾ ಇರ್ತೀನಿ, ಹಾಗೇನೋ ನಾನು ಹೋಗ್ತಾ ಇದ್ದೀನಿ ಅಲ್ಲಿಗೆ ಅಂತ ಹೇಳಿದ ತಕ್ಷಣ ಇಬ್ಬರಿಗೂ ಕೂಡ ಪರಸ್ಪರ ಉದ್ದೀಪನ ಆಗೋದಕ್ಕೆ ಶುರುವಾಗುತ್ತೆ. ಇಬ್ಬರು ಮೊದಲು ಹೋಟ್ಲಿಗೆ ಹೋಗಿ ಕಾಫಿ ಕುಡಿದು ಸಂತೋಷ ಪಟ್ಟುಕೊಂಡು, ಸನ್ಯಾಸಿಗಳನ್ನು ನೋಡಿದ ತಕ್ಷಣ ವೈರಾಗ್ಯದ ಬಗ್ಗೆ ಉದ್ದೀಪನವಾಗುತ್ತದೆ, ಮಿಲಿಟ್ರಿ ಅವ್ರನ್ನ ನೋಡಿದ ತಕ್ಷಣ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಉದ್ದೀಪನ, ಪೊಲೀಸರನ್ನು ನೋಡಿದ ತಕ್ಷಣ ಕಳ್ಳರಿಗೆ ಏನೋ ಉದ್ದೀಪನ ಆಗ್ತಾ ಇರುತ್ತೆ. ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳನ್ನ ಕಂಡಾಗ ಅದಕ್ಕೆ ಸಂಬಂಧಪಟ್ಟಂತಹ ಉದ್ದೀಪನ ಆಗ್ತಾ ಇರ್ತದೆ. ಭಗವಂತನಿಗೆ ಸಂಬಂಧಪಟ್ಟಂತಹ ಉದ್ದೀಪನ ಆಗ್ತದೆ ಆ ಭಗವಂತನ ಆವಾಸ ಸ್ಥಾನವಾದ ದೇವ ಮಂದಿರವನ್ನ ವೀಕ್ಷಿಸಿದಾಗ ಅದಕ್ಕೋಸ್ಕರವೇ ಅದನ್ನೆಲ್ಲ ಕ್ರಮಾಗತವಾಗಿ ಭಗವಂತನನ್ನು ಅಲ್ಲಿ ಆಹ್ವಾನಿಸಿ ಪ್ರತಿಷ್ಠಾಪನೆ ಮಾಡಿ ದಿನ ಪೂಜೆ ಮಾಡಿ ದಿನ ಉಪಚಾರ ಮಾಡಿ ದಿನ ಅಲಂಕಾರ ಮಾಡಿ ಆ ದೇವರನ್ನಲ್ಲಿ ಯಾವಾಗಲೂ ಜಾಗೃತವಾಗಿ ಆನಂದವಾಗಿ ಇಟ್ಟಿದ್ದ ಪಕ್ಷದಲ್ಲಿ ಪ್ರತಿಯೊಬ್ಬರು ಬಂದು ನಮಸ್ಕಾರ ಮಾಡಿ ಮಾಡಿ ಮಾಡಿ ಮಾಡಿ ಆ ನಮಸ್ಕಾರ ಸ್ವೀಕರಿಸುವುದಕ್ಕಾಗಿಯೇ ಭಗವಂತ ಅಲ್ಲಿ ಯಾವಾಗಲೂ ಕುಳಿತಿದ್ದುಕೊಂಡು ಅಲ್ಲಿ ಒಂದು ವಿಶೇಷವಾದ ಆವಿರ್ಭಾವ ಉಂಟಾಗುತ್ತೆ. ಅದನ್ನೇ ಶ್ರೀರಾಮಕೃಷ್ಣ ಹೇಳ್ತಾರೆ, ಎಲ್ಲಿ ಆತನ ಸಂಬಂಧವಾಗಿ ಮಾತುಕತೆ ನಡೆಯುವುದೋ ಅಲ್ಲಿ ಆತನ ಆವಿರ್ಭಾವ ಆಗುತ್ತದೆ ಅಂತ ಹೇಳಿಬಿಟ್ರು ಶ್ರೀರಾಮಕೃಷ್ಣ. ಇದೊಂದು ಬಹಳ ಮುಖ್ಯವಾದಂತಹ ಮಾತು. ನಾನು ಇದನ್ನ ಇವತ್ತು ಓದ್ಕೊಂಡು ಬರುವಾಗ ಆತನ ಆವಿರ್ಭಾವ ಆಗುತ್ತದೆ ಅಂತನ್ನುವ ಎರಡು ಆ ಶಬ್ದಗಳ ಕೆಳಗಡೆ ಗೆರೆ ಹಾಕೊಂಡು ಬಂದಿದ್ದೇನೆ. ಇದರ ಕಡೆಗೆ ನಿಮ್ಮ ಗಮನವನ್ನು ವಿಶೇಷವಾಗಿ ಸೆಳೆಯಬೇಕು ಅಂತನ್ನುವ ದೃಷ್ಟಿಯಿಂದ ಗೆರೆ ಹಾಕೊಂಡು ಬಂದಿದ್ದೇನೆ. ಮನೆ ಮನೆಗಳಲ್ಲೂ ಕೂಡ ಯಾರು ನಾಲ್ಕು ಜನ ಇರ್ತಿರೋ ಇದೇ ಭಗವದ್ ವಾಣಿಗೆ ಸಂಬಂಧಪಟ್ಟಂತಹ ಭಗವದ್ ವಾಕ್ಯಗಳನ್ನು ಕುರಿತಾದಂತಹ ಮಾತುಕತೆಗಳಲ್ಲಿ ಮಗ್ನರಾಗಿತ್ತು ಅಂತ ಹೇಳಿದ್ರೆ, ಅವನ ದಿವ್ಯ ಲೀಲಾ ಕಥನವನ್ನು ಮಾಡ್ತಾ ಇತ್ತು ಅಂತ ಹೇಳಿದ್ರೆ, ಆ ಮನೆಯಲ್ಲಿ ಪರಮಾತ್ಮ ಆವಿರ್ಭಾವಗೊಳ್ತಾನೆ. ಆ ಮನೆಯಲ್ಲಿರತಕ್ಕಂಥ ಎಲ್ಲ ಮಾಲಿನ್ಯವೂ ಕೂಡ ಮಾಸಿ ಹೋಗಿಬಿಡುತ್ತದೆ. ಶ್ರೀರಾಮಕೃಷ್ಣರು ಕೆಲವು ಭಕ್ತರ ಮನೆಗೆ ಆಗಾಗ ಹೋಗುವುದಿತ್ತು. ಕೆಲವೊಮ್ಮೆ ಕಾರ್ಯಭಾರದಿಂದಾಗಿ ಹೋಗುವುದೇನಾದರೂ ದೂರವಾದ ಪಕ್ಷದಲ್ಲಿ ತಡವಾದ ಪಕ್ಷದಲ್ಲಿ ಆ ಭಕ್ತರು ಇವರು ಬಂದು ಹೇಳ್ತಾ ಇದ್ರು, ಸ್ವಾಮಿ ನಮ್ಮ ಮನೆಗೆ ಬರದೆ ಬಹಳ ದಿವಸ ಆಯಿತು, ನಮ್ಮ ಮನೆ ಪ್ರಾಪಂಚಿಕತೆಯ ವಾಸನೆಯಿಂದ ತುಂಬಿಕೊಂಡಿದೆ, ದಯವಿಟ್ಟು ನೀವು ಬಂದು ಆ ವಾಸನೆಯನ್ನು ಹೋಗಲಾಡಿಸಿ ಸ್ವಲ್ಪ ಆಧ್ಯಾತ್ಮಿಕತೆಯ ಸುಗಂಧವನ್ನ ಹರಡಬೇಕು ಅಂತ ಕೇಳ್ಕೊಳ್ತಾರೆ. ಅದೇ ಹೆಂಡ್ರು, ಅದೇ ಮಕ್ಕಳು, ಅದೇ ಸಂಸಾರದ ಮಾತುಕತೆಗಳು ಅಷ್ಟರಲ್ಲೇ ಇತ್ತು ಅಂತ ಹೇಳಿದ್ರೆ ಆ ಮನೆಯ ವಾತಾವರಣದಲ್ಲಿ ಏನೋ ಒಂದು ಬಗೆಯ ಜಡತ್ವ ಅಂತ ಹೇಳ್ತಕ್ಕಂತ ತುಂಬಿಕೊಳ್ತದೆ, ಸಾಕಪ್ಪ ಈ ಮನೆ ಅಂತ ಅನಿಸ್ಬಿಡ್ತದೆ. ಆದ್ರೆ ಅದೇ ಮನೆಯಲ್ಲಿ ಭಗವನ್ ನಾಮ ಸಂಕೀರ್ತನೆ, ಭಗವಂತನ ಗುಣಗಾನ, ಭಗವಂತನ ಲೀಲಾ ಸಂಬಂಧಿಯಾದಂತಹ ಮಾತುಕತೆಗಳು ಧಾರಾಳವಾಗಿ ನಡೀತಾ ಇರಲಿ, ಅದೇ ಮನೆ ಅಂತ ಹೇಳ್ತಕ್ಕಂಥ ಅದು ದಿನೇ ದಿನೇ ಕಳೆಗಟ್ಟುತ್ತಾ ಇರುತ್ತದೆ. ಆ ಪುಟ್ಟ ಪುಟ್ಟದೊಂದು ದೇವರ ಗೂಡು ಅಂತ ಏನು ಮಾಡ್ಕೊಂಡಿರ್ತೋ, ಚಿಕ್ಕ ಮನೆಯಾದ್ರೆ ಚಿಕ್ಕ ದೇವರ ಗೂಡು, ದೊಡ್ಡ ಮನೆಯಾದ್ರೆ ದೊಡ್ಡ ದೇವಸ್ಥಾನ. ಆ ದೇವರ ಕೋಣೆಯನ್ನ ಸರಿಯಾದ ರೀತಿಯಲ್ಲಿ ಚೊಕ್ಕಟಗೊಳಿಸಿಕೊಂಡದ್ದೇ, ಅಲ್ಲಿರ್ತಕ್ಕಂಥ ಆ ದೇವರುಗಳಿಗೆ ದಿವ್ಯವಾಗಿ ಅಲಂಕಾರವನ್ನು ಮಾಡಿಕೊಂಡು ಓದು ಕಡ್ಡಿ ಹಚ್ಚಿಕೊಂಡು ನಾಮ ಸಂಕೀರ್ತನೆ ಇತ್ಯಾದಿ ಎಲ್ಲ ಮಾಡಿಕೊಂಡು ಆಗಾಗ ಆ ದೇವಸ್ಥಾನದ ಬೆಳಿಗ್ಗೆ ಅಥವಾ ದೇವರ ಗೋಡಿನ ಬೆಳಿಗ್ಗೆ ಹೋಗಿ ಏನು ದೇವರೇ ಚೆನ್ನಾಗಿದೆಯಾ ಅಂತ ಅವನನ್ನು ವಿಚಾರಿಸಿಕೊಂಡು ಅವನೊಂದಿಗೆ ಏನೋ ಒಂದು ಬಗೆಯ ವಿಶೇಷವಾದ ತಾದಾತ್ಮ್ಯವನ್ನು, ಒಂದು ವಿಶೇಷವಾದ ಸಂಬಂಧವನ್ನು ಬೆಳೆಸಿಕೊಂಡು ಇಟ್ಕೊಳ್ತು ಅಂತ ಹೇಳಿದ್ರೆ, ಆ ಮನೆ ಅಂತ ಹೇಳ್ತಕ್ಕಂಥ ಅದು ಮನೆಯೇ ಅಲ್ಲ, ಅದು ಆಶ್ರಮವೂ ಅಲ್ಲ, ಅದು ವೈಕುಂಠವೆ. ಶ್ರೀರಾಮಕೃಷ್ಣ ಹೇಳ್ತಾರೆ ಅಲ್ಲಿ ಆತನ ಆವಿರ್ಭಾವ ಆಗುತ್ತದೆ ಅಂತ. ಶ್ರೀರಾಮಕೃಷ್ಣರ ದಿವ್ಯ ವಾಣಿಯಾದಂತಹ ಈ ವಚನ ವೇದದಲ್ಲಿ ಇರತಕ್ಕಂತಹ ದಿವ್ಯ ವಾಣಿಯನ್ನು ನಾವು ಇಷ್ಟೊಂದು ಪ್ರೀತಿಯಿಂದ ವಿಶ್ವಾಸದಿಂದ ಹೇಳ್ತಾ ಇರುವ ಸಂದರ್ಭದಲ್ಲಿ ಶ್ರೀರಾಮಕೃಷ್ಣರು ಇಲ್ಲಿ ಆವಿರ್ಭಾವ ಆಗಲಿಲ್ಲ ಅಂತ ಹೇಗೆ ಹೇಳೋದಕ್ಕಾಗುತ್ತೆ? ಶ್ರೀರಾಮಕೃಷ್ಣರ ವಾಕ್ಯದ ಆಧಾರವನ್ನೇ ನಾವು ಗಮನಿಸಿದರೆ ಶ್ರೀರಾಮಕೃಷ್ಣರು ಇಲ್ಲಿ ಆವಿರ್ಭಾವ ಆಗಿರಲೇಬೇಕು. ಅವರ ಒಂದು ವಿಶೇಷವಾದ ಆವಿರ್ಭಾವದ ಪರಿಣಾಮವಾಗಿಯೇ ಅವರ ಈ ದಿವ್ಯ ವಾಣಿ ಎಲ್ಲವೂ ಕೂಡ ಸರಳ ರೂಪದಿಂದ ಹರಿದು ಬರುತ್ತಿರತಕ್ಕಂತಹ ಈ ದಿವ್ಯ ವಾಣಿ ಅಂತ ಹೇಳತಕ್ಕಂತಹ ಅದು ಪ್ರತಿಯೊಬ್ಬರ ಮನದಲ್ಲೂ ಪ್ರವಹಿಸಿ ಏನೋ ಒಂದು ಅನಿರ್ವಚನೀಯ ಯಾವುದರಿಂದಲೂ ಕೂಡ ವರ್ಣಿಸುವುದಕ್ಕೆ ವಿವರಿಸುವುದಕ್ಕೆ ಇರಮಿತ್ತಮ್ ಅಂತ ಹೇಳುವುದಕ್ಕೆ ಸಾಧ್ಯವಿರತಕ್ಕಂತಹ ರೀತಿಯಲ್ಲಿ ಅದೊಂದು ಬಗೆಯ ಆನಂದವನ್ನ ಎಲ್ಲರಲ್ಲೂ ಕೂಡ ಕೊಟ್ಟಿರುತ್ತದೆ. ಆದ್ರಿಂದಲೇನೇನೆ ಅವರ ಆವಿರ್ಭಾವ ಇಲ್ಲಿ ಆಗಿದೆ ಅಂತ ಅರ್ಥ. ಕೇವಲ ಮಾತುಗಳನ್ನು ಕೇಳಿ ನೀವು ಸಂತೋಷ ಪಡ್ತಕ್ಕಂತಹದ್ದಲ್ಲ, ಆ ಮಾತುಗಳ ಹಿನ್ನೆಲೆಯಲ್ಲಿ ಇರತಕ್ಕಂತಹ ಪರಮಾತ್ಮನ ದಿವ್ಯ ಆವಿರ್ಭಾವ ಏನಿದೆಯೋ ಅದರಿಂದ ನೀವು ಪ್ರಭಾವಿತರಾಗ್ತಕ್ಕಂಥದ್ದು. ಕೇವಲ ಶಬ್ದಗಳಿಂದ ನೀವು ಪ್ರಭಾವಿತರಾಗುವ ಸಂದರ್ಭ ಇದ್ದ ಪಕ್ಷದಲ್ಲಿ ಎಂತೆಂಥ ಕಥೆಗಳನ್ನೆಲ್ಲ ಹೇಳಬಹುದು, ಎಂತೆಂಥ ಭಗವದ್ಗೀತಾ ವಾಕ್ಯಗಳನ್ನೆಲ್ಲ ಹೇಳಬಹುದು, ಇಷ್ಟು ಜನ ಬರ್ತಿರೇನೋ? ಅಥವಾ ಏನಾದರೂ ಬೇರೆ ಇನ್ನೂ ಸುಸಂಬದ್ಧವಾದಂತಹ ಸಾಹಿತ್ಯಿಕವಾದಂತಹ ಮಾತುಕತೆಗಳು ನಡೀತಾ ಇತ್ತು ಅಂತ ಹೇಳಿದ್ರೆ, ರಸಭರಿತವಾದಂತಹ ಮಾತುಕತೆಗಳು ನಡೀತಾ ಇತ್ತು ಅಂತ ಹೇಳಿದ್ರೆ ಇಷ್ಟು ಜನ ಬರೋದು ಸಾಧ್ಯವೇನೋ. ಜನ ಸೇರೋದು ಬೇರೆ, ಆದ್ರೆ ಯಾವ ಬಗೆಯ ಜನ ಅಂತ ಹೇಳ್ತಕ್ಕಂಥದ್ದು ಇನ್ನೊಂದು ಮುಖ್ಯವಾದಂತಹ ಅಂಶ. ರಾಜ್ಕುಮಾರ್ ಸೇರಿದ್ರು ಬಂದರೂ ಕೂಡ ಸಾವಿರಾರು ಜನ, ಲಕ್ಷಾಂತರ ಜನ ಸೇರ್ತಾರೆ, ಆದ್ರೆ ಅವ್ರು ಯಾವ ಜನ? ಅಥವಾ ಯಾರಾದರೂ ಒಬ್ರು ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ತಕ್ಕಂಥವ್ರು ಬಂದರೂ ಕೂಡ ಲಕ್ಷಗಟ್ಟಲೆ ಜನ ಸೇರ್ತಾರೆ, ಆ ವಿಚಾರ ಬೇರೆ, ಆದರೆ ಅವ್ರು ಯಾವ ಜನ? ಆದರೆ ನೀವು ಯಾವ ಜನ? ರಸಗಟ್ಟಿಯಾದಂತಹ ಜನ. ಭಗವದ್ಭಾವ ಅಂತ ಹೇಳ್ತಕ್ಕಂಥದ್ರು, ಭಗವದ್ಭಾವ ಅಂತ ಹೇಳ್ತಕ್ಕಂಥದ್ದು ನಿಮ್ಮಲ್ಲಿ ವಿಶೇಷವಾಗಿ ಪ್ರವಹಿಸ್ತಾ ಇದೆ, ಭಗವತ್ ಪ್ರೇಮದಿಂದ ಕೂಡಿರತಕ್ಕಂತಹ ವ್ಯಕ್ತಿಗಳು ನೀವು, ಈ ಪ್ರಪಂಚದ ರತ್ನಪ್ರಾಯದಾದಂತಹ ವ್ಯಕ್ತಿಗಳು ಅಂತವರು ಸೇರಿದ್ದೀರಿ. ಕಾರಣ ಏನು? ಭಗವಂತನ ವಿಶೇಷವಾದ ಆವಿರ್ಭಾವ ಇಲ್ಲಿ ಇದೆ. ಅಷ್ಟೇ ಅಲ್ಲ, ಶ್ರೀರಾಮಕೃಷ್ಣ ಹೇಳ್ತಾರೆ, ಎಲ್ಲಿ ಭಗವಂತನ ಮಾತುಕತೆ ನಡೀತಾ ಇದೆಯೋ ಅಲ್ಲಿ ಎಲ್ಲ ತೀರ್ಥಗಳ ಪಾವಿತ್ರ್ಯತೆ ನೆಲೆಗೊಳ್ಳುತ್ತದೆ, ಈ ವಿಧದ ಸ್ಥಳಗಳೆಲ್ಲ ಭಗವಂತನನ್ನೇ ಸ್ಮರಣೆ ತರುತ್ತವೆ ಅಂತ. ಬಳಿಕ ಮುಂದುವರಿಸ್ತಾ ಹೇಳ್ತಾರೆ, ಒಮ್ಮೆ ಒಬ್ಬ ಭಕ್ತ ಜಾಲಿ ಮರವನ್ನ ಕಂಡೊಡನೆಯೇ ಭಾವಾವಿಷ್ಟನಾಗಿಬಿಟ್ಟ. ಜಾಲಿ ಮರ, ಶ್ರೀರಾಮಕೃಷ್ಣ ಹೇಳ್ತಾರೆ, ಜಾಲಿ ಮರವನ್ನ ಕಂಡೊಡನೆಯೇ ಭಾವಾವಿಷ್ಟನಾಗಿಬಿಟ್ಟ. ಯಾಕೆ? ರಾಧಾಕಾಂತ ದೇವಾಲಯದಲ್ಲಿ ಉಪಯೋಗಿಸುತ್ತಿರುವ ಕೊಡಲಿಯ ಕಾವು ಈ ಮರದ್ದೇ ಎಂಬ ಜ್ಞಾಪಕ ಆತನಿಗೆ ಉಂಟಾಗಿಬಿಟ್ಟಿತು. ರಾಧಾಕಾಂತ ದೇವಾಲಯದಲ್ಲಿ ಉಪಯೋಗಿಸುವಂತಹ ಯಾವುದೋ ಒಂದು ಕೊಡಲಿಯ ಕಾವು ತಯಾರಾದದ್ದು ಯಾವುದರಿಂದ ಅಂದ್ರೆ ಈ ಜಾಲಿಯ ಮರದಿಂದ. ಆದ್ರಿಂದ ಓಹೋ, ಆ ದೇವಸ್ಥಾನದಲ್ಲಿ ಉಪಯೋಗಿಸುವಂತಹ ಆ ಕೊಡಲಿಯ ಕಾವು ಈ ಮರದಿಂದಲೇ ತಯಾರಾದ್ದು ಅಂತ ಹೇಳಿ ಆ ಮರದ ನೋಡಿದ ತಕ್ಷಣವೇ ಅವನಿಗೆ ಭಾವ ಬಂದ್ಬಿಡ್ತಂತೆ. ಇನ್ನೊಬ್ಬ ಭಕ್ತನಿಗೆ ತನ್ನ ಗುರುವಿನ ಮೇಲೆ ಅಂಥ ಶ್ರದ್ಧಾ ಭಕ್ತಿ ಎಷ್ಟು ಅಂದ್ರೆ, ಆತನ ನೆರೆಹೊರೆಯವರು ಯಾರು ಕಣ್ಣಿಗೆ ಬಿದ್ರು ಭಾವಾವಿಷ್ಟನಾಗಿ ಬಿಡ್ತಿದ್ದ. ಮೇಘ ಕಣ್ಣಿಗೆ ಬಿತ್ತು ಎಂದ್ರೆ, ನೀಲಿ ವಸ್ತ್ರ ಕಣ್ಣಿಗೆ ಬಿತ್ತು ಎಂದ್ರೆ, ಕೃಷ್ಣನ ಪಟ ಕಣ್ಣಿಗೆ ಬಿತ್ತು ಎಂದರೆ ಶ್ರೀಮತಿಗೆ ಅಂದ್ರೆ ರಾಧೆಗೆ ಕೃಷ್ಣನ ಉದ್ದೀಪನವಾಗುತ್ತಾ ಇತ್ತು. ಆಕೆ ಇವನ್ನೆಲ್ಲ ನೋಡಿ ಉನ್ಮತ್ತಳಂತೆ, ಎಲ್ಲಿ ಕೃಷ್ಣ, ಎಲ್ಲಿ ಕೃಷ್ಣ ಎಂದು ವ್ಯಾಕುಲನಾಗಿ ಬಿಡುತ್ತಿದ್ದಳು ಅಂತ ಶ್ರೀರಾಮಕೃಷ್ಣ ಹೇಳಿದಾಗ, ಗೋಶಾಲ ಅಂತನೋ ಒಬ್ಬ ಬ್ರಾಹ್ಮ ಭಕ್ತ ಹೇಳ್ತಾನೆ, ಆದ್ರೆ ಉನ್ಮಾದ ಒಳ್ಳೆಯದಲ್ಲ ಅಲ್ವೇ? ಉನ್ಮಾದ, ಭಾವಾವೇಗ, ಭಾವಾವೇಶ, ಇದು ಒಳ್ಳೇದಲ್ಲ ಅಂದ್ಬಿಟ್ಟ ಅವನು. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಯಾಕೆ ಹಾಗೆ ಭಾವಿಸ್ತೀಯೇ? ಇದೇನು ವಿಷಯ ಚಿಂತನೆಯಿಂದ ಉಂಟಾದ ಉನ್ಮಾದವೇ? ಬುದ್ಧಿ ಕೆಟ್ಟೋಗೋದಿಕ್ಕೆ ಈ ಅವಸ್ಥೆ ಭಗವತ್ ಚಿಂತನೆಯಿಂದ ಉಂಟಾಗುತ್ತದೆ. ಇದು ಪ್ರೇಮೋನ್ಮಾದ, ಜ್ಞಾನೋನ್ಮಾದ. ಪ್ರೇಮೋನ್ಮಾದ, ಜ್ಞಾನೋನ್ಮಾದ ಎಂಬುದು ನಿನ್ನ ಕಿವಿಗೆ ಬಿದ್ದೇ ಇಲ್ಲವೇ? ಅವನ ಕಿವಿಗೇನು? ನಮ್ಮಲ್ಲೆಷ್ಟೋ ಜನರು ಕಿವಿಗೆ ಇದು ಬೀಳಲೇ ಇಲ್ಲ. ಜ್ಞಾನೋನ್ಮಾದ, ಪ್ರೇಮೋನ್ಮಾದ, ಪ್ರೇಮದಿಂದ ಉನ್ಮಾದ ಅಂದ್ರೆ ಹುಚ್ಚು ಅಂತಂದ್ರೆ ಮತ್ತ ಮತ್ತನಾಗತಕ್ಕಂತಹದ್ದು. ಮದ್ಯವನ್ನು ಕುಡಿದ್ರೆ ಯಾವ ಬಗೆಯಿಂದ ಮತ್ತು ಬರ್ತದೋ ಅದೇ ರೀತಿಯಲ್ಲಿ ಭಗವತ್ ಪ್ರೇಮದಿಂದ ಕೂಡ ಮತ್ತು ಬರ್ತದೆ ಅಂತ ಹೇಳ್ತಕ್ಕಂತಹ ಮಾತು ನಮ್ಗೆ ಇಲ್ಲಿ ಸಿಗ್ತದೆ ಶ್ರೀರಾಮಕೃಷ್ಣಿಂದ. ಶ್ರವಣಾಯಾಪಿ ಬಹುಬಿರಿಯೋ ನ ಲಭ್ಯ ಶೃಣ್ವಂತೋಪಿ ಬಹವೋ ಎಂ ನ ವಿದ್ಯು. ಆತ್ಮದ ಕುರಿತಾಗಿ ಕಠೋಪನಿಷತ್ತು ಹೇಳ್ತದೆ, ಶ್ರವಣಾಯಾಪಿ ಬಹುಬಿರಿಯೋ ನ ಲಭ್ಯ. ಎಷ್ಟೋ ಜನರಿಗೆ ಈ ಆತ್ಮದ ಕುರಿತಾಗಿ ಕೇಳುವುದಕ್ಕೆ ಪ್ರಾಪ್ತಿ ಇಲ್ಲ, ಇನ್ನೆಷ್ಟೋ ಜನರಿಗೂ ಕೇಳಿದರೂ ಕೂಡ ಅದು ಅರ್ಥವಾಗಲೇ ಇಲ್ಲ. ಅಷ್ಟು ಅಪರೂಪದ ವಸ್ತು ಅದು. ಹಾಗೇನೇ ಈ ಜ್ಞಾನೋನ್ಮಾದ, ಪ್ರೇಮೋನ್ಮಾದ ಅಂತ ಹೇಳ್ತಕ್ಕಂಥದ್ದು ಅಪರೂಪದ ವಸ್ತು. ನಮಗೆ ಭಗವತ್ ಪ್ರೇಮದಿಂದ ಮತ್ತು ಬರುತ್ತದೆ ಅಂತನ್ನುವ ಸತ್ಯಾಂಶ ಗೊತ್ತಿದ್ದ ಪಕ್ಷದಲ್ಲಿ ನಾವು ಬಾಕಿ ಉಳಿದ ವಿಷಯ ಚಿಂತನೆಯಿಂದ ಮತ್ತು ಬರುತ್ತಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ವಿಷಯ ಚಿಂತನೆಯಿಂದ, ವಿಷಯದ ಅನುಭವದಿಂದ, ವಿಷಯ ಸುಖದ ಅನುಭವದಿಂದ ಪಡೆಯತಕ್ಕಂತಹ ಸುಖ ತಾತ್ಕಾಲಿಕ, ಎಷ್ಟು ಪಡೆದರೂ ಕೂಡ ಮುಗಿದು ಹೋಗ್ತದೆ, ಮತ್ತೆ ಅನುಭವಿಸೋದಕ್ಕೆ ಆಮೇಲೆ ಬರ್ತಾ ಬರ್ತಾ ಶಕ್ತಿ ಕಡಿಮೆ ಆಗಿಬಿಡುತ್ತದೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ನೀನ್ ಯಾತಕ್ಕೆ ಹಾಗೆ ಭಾವಿಸ್ತಾ ಇದೆಯೇ? ಈ ಉನ್ಮಾದ ಇತ್ಯಾದಿಯೆಲ್ಲ ಕೆಟ್ಟದ್ದು ಅಂತ ಹೇಳ್ಬಿಟ್ಟಿಯಲ್ಲ, ಇದೇನು ವಿಷಯ ಚಿಂತನೆಯಿಂದ ಉಂಟಾದಂತಹ ಉನ್ಮಾದವೇ? ಎರಡು ಬಗೆಯ ಉನ್ಮಾದ ಇದೆ ಈ ಜಗತ್ತಿನಲ್ಲಿ. ವಿಷಯ ಚಿಂತನೆಯಿಂದ, ವಿಷಯದ ಅನುಭವದಿಂದ ಉಂಟಾಗತಕ್ಕಂತಹ ಉನ್ಮಾದ, ಪರಮಾತ್ಮ ಭಾವದಿಂದ ಉಂಟಾಗತಕ್ಕಂತಹ ಉನ್ಮಾದ. ಶ್ರೀರಾಮಕೃಷ್ಣರು ಕಾಳಿ ಮಾತೆಗಾಗಿ ಹಗಲಿರುಳು ಅತ್ತು ಕರೆದು ಹುಚ್ಚರಂತಾದಾಗ ಕಾಳಿ ಭಾವದಿಂದ ಕಾಳಿ ಪ್ರೇಮದಿಂದ ಉನ್ಮತ್ತರಾಗಿ ಆ ಅವರ ಪೂಜಾ ವಿಧಾನದಲ್ಲೇ ಶಾಸ್ತ್ರೀಯ ರೀತಿಗಳೆಲ್ಲ ಹೊರಟು ಹೋಗಿಬಿಟ್ಟು ಯದ್ವಾ ತದ್ವಾ ಪೂಜೆ ಆದದ್ದನ್ನು ಕಂಡಾಗ ಸುತ್ತಮುತ್ತಲಿರ್ತಕ್ಕಂತಹ ಜನ ಎಲ್ಲ ಅವರನ್ನು ಹುಚ್ಚ ಅಂತ ತೀರ್ಮಾನಕ್ಕೆ ಬಂದಾಗ ಕೆಲವರು ಅವರು ಬಳಿಗೆ ಬಂದು ಯಾತಕ್ಕೆ ಈ ಬಗೆಯ ಹುಚ್ಚು ನಿಮಗೆ ಅಂತ ಕೇಳಿದಾಗ ಸ್ವತಃ ಶ್ರೀರಾಮಕೃಷ್ಣರು ಕೂಡ ಚಿಂತಾಕ್ರಾಂತರಾಗಿ ಭೈರವಿ ಬ್ರಾಹ್ಮಣಿಯನ್ನು ಕೇಳಿದಾಗ ಆ ಭೈರವಿ ಬ್ರಾಹ್ಮಣಿ ಹೇಳ್ತಾಳೆ, ಈ ಜಗತ್ತಿನಲ್ಲಿ ಎಲ್ಲರಿಗೂ ಹುಚ್ಚೆ, ಕೆಲವರಿಗೆ ವಿಷಯ ಸುಖದ ಹುಚ್ಚು, ನಿನಗೆ ಭಗವಂತನ ಹುಚ್ಚು, ನಿನ್ನ ಹುಚ್ಚು ಶ್ರೇಷ್ಠವಾದದ್ದು ಅಂತ ಹೇಳಿದಾಗ ಶ್ರೀರಾಮಕೃಷ್ಣರಿಗೆ ಸರಳ ಹೃದಯದ ಶ್ರೀರಾಮಕೃಷ್ಣರಿಗೆ ಸಂತೋಷವಾಗಿ ಮತ್ತೆ ಮುಂದೆ ಬಂದವರಿಗೆಲ್ಲರಿಗೂ ಅದೇ ಉತ್ತರವನ್ನು ಅವರು ಕೊಳ್ತಾ ಇದ್ರು. ಆದ್ರಿಂದ ಈ ಭಗವಂತನ ಹುಚ್ಚನ್ನು ನಾವು ಹಿಡಿಸಿಕೊಳ್ಬೇಕು. ಅಮಾಯ ದೇಮ ಬಾಗೋಲ್ ಕೊರೆ ಅಂತ ಹೇಳ್ತಕ್ಕಂಥ ಹಾಡನ್ನು ನೀವು ಇದೇ ಸಭಾಂಗಣದಲ್ಲಿ ಕೇಳಿದ್ದೀರಿ. ದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ತಾನೆ ಭಕ್ತನೊಬ್ಬ, ಅಮ್ಮ ನೀನು ಹುಚ್ಚಿ, ನಿನ್ನಂತ ಹುಚ್ಚಿಯನ್ನಾಗಿ ನನ್ನನ್ನು ಕೂಡ ಮಾಡಿಬಿಡು ಅಂತ. ಪ್ರೇಮೋನ್ಮಾದ ಅಂತ ಹೇಳ್ತಕ್ಕಂತಹದ್ದು ನನಗೂ ಕೂಡ ಕೊಡುವಂತ ತಾತ್ಪರ್ಯ. ಇಂತಹ ಪ್ರೇಮೋನ್ಮಾದ ಜ್ಞಾನೋನ್ಮಾದ ಅಂತ ಹೇಳ್ತಕ್ಕಂಥದ್ದು ನಿನ್ನ ಕಿವಿಗಿನ್ನು ಬಿದ್ದಿಲ್ವೇನೆಯ, ಈ ಪ್ರೇಮೋನ್ಮಾದ ಕೆಟ್ಟದ್ದು ಅಂತ ನೀನು ಹೇಳ್ತಾ ಇದೆಯಲ್ಲ. ಶ್ರೀರಾಮಕೃಷ್ಣ ಇನ್ನೊಂದು ಡೋಸ್ ಕೊಡ್ತಾರೆ ಆ ರೀತಿಯಲ್ಲಿ ಅವ್ರನ್ನ ಹುಚ್ಚರು ಅಂತ ಹೇಳಿದಾಗ, ಏನು ನೀವು ಬಗೆ ಬಗೆಯ ಇಂದ್ರಿಯ ಸುಖಗಳಲ್ಲಿ ನಿಮ್ಮ ಮನಸ್ಸನ್ನ ಕೊಟ್ಟು ಆ ಮನಸ್ಸು ಸರಿಯಾಗಿದೆ, ನಾನು ನಿತ್ಯ ಶುದ್ಧ ಬುದ್ಧ ಮುಕ್ತನಾದಂತಹ ಪರಮಾತ್ಮನಿಗೆ ನನ್ನ ಮನಸ್ಸನ್ನು ಕೊಟ್ಟು ಆ ಮನಸ್ಸು ಸರಿಯಿಲ್ಲ, ಅದು ಹುಚ್ಚು ಅಲ್ವೇ. ನನ್ನ ಮನಸ್ಸು ಹುಚ್ಚು, ನಿನ್ನ ಮನಸ್ಸು ಸರಿಯಾಗಿದೆ, ಏನ್ ಹೇಳ್ತೀರಿ? ನಿಮ್ಮದು ಜಡ ವಸ್ತುವಿನ ಕಡೆಗೆ ಕೊಟ್ಟು ನೀವೆಲ್ಲ ಜಡದಾಗ್ತಾ ಇದ್ದೀರಿ, ನಾನು ಚೈತನ್ಯ ಕೊಟ್ಟು ಚೈತನ್ಯನಾಗಿದ್ದೀನಿ ಅಂತನ್ನುವ ಮಾತನ್ನೆಲ್ಲ ಹೇಳ್ತಾರೆ, ಬಹಳ ಅದ್ಭುತವಾಗಿದೆ. ಈಗ ಬ್ರಾಹ್ಮ ಭಕ್ತ ಇನ್ನೊಂದು ಪ್ರಶ್ನೆ ಕೇಳ್ತಾನೆ, ಏನು ಮಾಡಿದ್ರೆ ಆತನ ಸಾಕ್ಷಾತ್ಕಾರ ಪಡೆದುಕೊಳ್ಬಹುದು ಅಂತಂದ್ಬಿಟ್ಟ. ಈ ಮಾತನ್ನು ನಾವು ಈ ಸಭಾಂಗಣದಲ್ಲಿ ಹಲವಾರು ಸತ್ತಿ ಕೇಳಿದ್ದೇವೆ, ಹಲವಾರು ಜನ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ, ಅದೇ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಆದ್ರೆ ಏನು ಚಿಂತೆ ಇಲ್ಲ, ಅದಕ್ಕೆ ನಾವಿನ್ನೂ ಅದಕ್ಕೆ ಉತ್ತರವನ್ನು ಪಡೆಯಲಿಲ್ವಲ್ಲ, ಸಾಧನೆ ಮಾಡಿ ಅದರಿಂದ ಉತ್ತರವನ್ನು ಪಡೆದ ಮೇಲೆ ಮಾತ್ರ ಆ ಪ್ರಶ್ನೆ ನಮಗೇನು ಬೇಕಾಗುವುದಿಲ್ಲ. ಆದ್ರಿಂದ ಅಲ್ಲಿವರೆಗೆ ಯಾರಾದರೂ ಒಬ್ಬರು ಆ ಪ್ರಶ್ನೆಯನ್ನು ಹಾಕ್ತಾ ಇರಬೇಕು, ಶ್ರೀರಾಮಕೃಷ್ಣ ಅದಕ್ಕೆ ಉತ್ತರ ಕೊಡ್ತಾ ಇರಬೇಕು, ಅದನ್ನು ನಾವು ಕೇಳ್ತಾ ಇರಬೇಕು. ಈಗ ಶ್ರೀರಾಮಕೃಷ್ಣ ಉತ್ತರವನ್ನು ಕೊಡ್ತಾರೆ, ಭಗವಂತನನ್ನು ಪ್ರೀತಿಸಿದರೆ ಭಗವಂತನೇ ಸತ್ಯ, ಈ ಜಗತ್ತು ಅನಿತ್ಯ ಎಂಬ ವಿಚಾರದಲ್ಲಿ ತೊಡಗಿದರೆ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳಬಹುದು. ಈ ಮಾತನ್ನು ನಾವು ಹಿಂದೆ ಹಲವಾರು ಸತ್ತಿ ಕೇಳಿದ್ದೇವೆ. ಭಗವಂತನನ್ನು ಪ್ರೀತಿಸಬೇಕು, ಪ್ರೀತಿಸಿದಾಗ ಪ್ರೇಮೋನ್ಮಾದ ಬರುತ್ತದೆ, ಮತ್ತು ಬರುತ್ತದೆ ಮತ್ತು. ಲೌಕಿಕ ವಿಷಯ ಚಿಂತನೆಯಲ್ಲೂ ಕೂಡ ಅದೇ ಬಗೆಯ ಮತ್ತು ಇರುತ್ತದೆ. ನೀವು ಕೇಳಿದ ಹೊಸದಾಗಿ ಏನು ಕೇಳಬೇಕಾಗಿಲ್ಲ, ದಿನ ಬೆಳಗಾದ್ರೆ ಕೇಳ್ತಾ ಇದ್ದೀರಿ, ಪ್ರೇಮ ವಿವಾಹ ಪ್ರೇಮ ವಿವಾಹ ಅಂತ ಜಗತ್ತಿನಲ್ಲಿ ಇದೆ. ಯಾವ ಯುವಕನಿಗೆ ಯಾವ ಯುವತಿಯ ಮೇಲೆ ಅನುರಾಗ ಉತ್ಪನ್ನವಾಗಿದೆಯೋ ಆ ಯುವಕ ಯುವತಿಯರು ಎಷ್ಟರ ಮಟ್ಟಿಗೆ ಪರಸ್ಪರ ಅನ್ಯೋನ್ಯರಾಗಿ ಬಿಡ್ತಾರೆ ಅಂದ್ರೆ ಅಲ್ಲೊಂದು ಬಗೆಯ ಮತ್ತು ಉಂಟಾಗಿಬಿಟ್ಟಿರುತ್ತೆ. ಆ ಮತ್ತು ಎಷ್ಟರ ಮಟ್ಟಿಗೆ ಅವರ ಮನಸ್ಸನ್ನ ಪ್ರೇಮ ಭರಿತವನ್ನಾಗಿ ಮಾಡಿದೆ ಅಂತ ಹೇಳಿದ್ರೆ ಅವರು ತಂದೆ ತಾಯಿಗಳ ಮಾತನ್ನು ಕೇಳುವುದಿಲ್ಲ. ಒಬ್ಬ ಮುಸಲ್ಮಾನ ಯುವಕ ಒಬ್ಬ ಬ್ರಾಹ್ಮಣಿ ಯುವತಿಯನ್ನ ಪ್ರೇಮಿಸಿದ. ಆ ಮುಸಲ್ಮಾನ ಯುವಕ ನನಗೆ ಪರಿಚಿತನೆ, ಬರ್ತಾ ಇದ್ದ, ಬೇರೆ ಯಾವುದೋ ಜಿಲ್ಲೆಯವನು. ಆತ ಬಡವ, ಅವನ ಮನೆಯಲ್ಲಿ ಸಾಕಷ್ಟು ಊಟಕ್ಕೆ ವ್ಯವಸ್ಥೆ ಇಲ್ಲ, ಅವನ ವಿದ್ಯಾಭ್ಯಾಸಕ್ಕೆ ವ್ಯವಸ್ಥೆ ಇಲ್ಲ. ಅವನು ಸಂಪಾದನೆ ಮಾಡಿ ವಿದ್ಯಾಭ್ಯಾಸ ಮಾಡಬೇಕಾಗಿದೆ, BA ಸೆಕೆಂಡ್ ಇಯರ್ ಓದ್ತಾ ಇದ್ದ. ಆ ಹೊತ್ತಿಗಾಗಲೇನೇನೆ ಅವನಿಗೆ ಆ ಹುಡುಗಿಯ ಮೇಲೆ ಅನುರಾಗ, ಆ ಹುಡುಗಿಗೂ ಕೂಡ ಇವನ ಮೇಲೆ ಅನುರಾಗ. ಆ ಹುಡುಗನು ಒಳ್ಳೆಯವನೇ, ಅವನು ಮೊಹಮ್ಮದ ಹುಡುಗನ ಮುಸ್ಲಿಂ ಹುಡುಗನಾದರೂ ಕೂಡ ನನ್ನ ಬಳಿಗೂ ಬರ್ತಾ ಇದ್ದ, ಇನ್ನು ಕೆಲವು ಸಾಧು ಸಂತರ ಪರಿಚಯ ಎಲ್ಲ ಇದೆ ಅವನಿಗೆ. ಆದರೆ ನನಗೆ ಗೊತ್ತಿರಲಿಲ್ಲ ಅವನು ಆ ಹುಡುಗಿಯನ್ನು ಪ್ರೀತಿಸ್ತಾ ಇದ್ದ ಅಂತಂದ್ಬಿಟ್ಟಿದ್ದೆ. ಒಂದಾನೊಂದು ದಿನ ಕಾಗದ ಬಂತು, ಕಾಗದದಲ್ಲಿ ಒಂದು ಒಕ್ಕಣಿಕೆ ಇದೆ. ಈ ಜಾತಿ ಭೇದ, ಈ ಮತಭೇದ ಅಂತ ಹೇಳ್ತಕ್ಕಂಥದ್ದೆಲ್ಲ ಹೋಗಿ ಇಡೀ ವಿಶ್ವದಲ್ಲಿ ಒಂದೇ ಮತ ಇರಬೇಕು, ಒಂದೇ ಧರ್ಮ ಇರಬೇಕು, ಹಾಗೆ ಎಲ್ಲವನ್ನು ಒಂದನ್ನಾಗಿ ಮಾಡೋದಕ್ಕೋಸ್ಕರ ಆ ಬ್ರಾಹ್ಮಣರ ಹುಡುಗಿಯನ್ನು ನಾನು ಮದುವೆ ಆಗಿದ್ದೇನೆ ಅಂತ ಒಂದು ಕಾರಣ. ಆಮೇಲೆ ಇನ್ನೊಂದು ವಾಕ್ಯ ಮುಂದಿನ ಕಾಲದಲ್ಲಿ ಬಂತು. ಈ ಕಡೆ ಆ ಮುಸಲ್ಮಾನರ ಹುಡುಗ, ಅವನ ತಂದೆ ತಾಯಿಂದರು ಅವನನ್ನು ಹೊರಗಡೆ ಹಾಕಿಬಿಟ್ಟಿದ್ದಾರೆ. ಈ ಹುಡುಗಿಯ ತಂದೆ ತಾಯಿ ಇದಾರಲ್ಲ, ಅವರು ಅವಮಾನವನ್ನು ತಾಳಲಾರದೆ ಇಬ್ಬರು ಸೇರಿ ಬಾವಿಗೆ ಹಾರಿಕೊಂಡು ಬಿಟ್ರು. ಅಂತಹ ಸ್ಥಿತಿ ಬಂದರೂ ಕೂಡ ಈ ಇಬ್ಬರ ಮತ್ತತೆ ಅಂತ ಹೇಳ್ತಕ್ಕಂಥದ್ದು ಕರಗಿ ಹೋಗಿರಲಿಲ್ಲ. ಹುಚ್ಚು ನೋಡಿ ಎಲ್ಲಿವರೆಗೆ ಬಂದೀತು ಅಂತ. ಒಬ್ಬ ಹುಡುಗಿ ಒಬ್ಬ ಹುಡುಗ ತನ್ನ ತಂದೆ ತಾಯಿಗಳ ಪ್ರೀತಿ ವಿಶ್ವಾಸವನ್ನು ಕಡೆಗಣಿಸುವಷ್ಟರ ಮಟ್ಟಿಗೆ ಆ ಮತ್ತು ಆ ವಿಷಯ ಚಿಂತನೆ ಅಂತ ಹೇಳ್ತಕ್ಕಂಥದ್ದು ಆ ಮತ್ತನ್ನು ಕೊಡಬಲ್ಲದಾದ್ರೆ ಭಗವಂತನ ಮತ್ತು ಇನ್ನೆಷ್ಟನ್ನು ಕೊಡಬೇಕು? ಭಗವಂತನಿಗಾಗಿ ತ್ಯಾಗ ಮಾಡುವ ಸಂದರ್ಭದಲ್ಲಿ, ತಮಗಾಗಿ ಅಳತಕ್ಕಂಥವ್ರನ್ನ ದೂರಗೊಳಿಸತಕ್ಕಂತಹ ಸಂದರ್ಭದಲ್ಲಿ ಈ ಮತ್ತು ಎಷ್ಟು ಕೆಲಸ ಮಾಡಬಹುದು, ಮಾಡಬೇಕು? ಶ್ರೀರಾಮಕೃಷ್ಣ ಹೇಳ್ತಾರೆ, ಆ ಬಗೆಯಿಂದ ಸಂಸಾರವನ್ನು ದೂರ ಮಾಡಿದ ಪಕ್ಷದಲ್ಲಿ ಯಾವುದೇ ಬಗೆಯ ಪಾಪದೋಷವು ಅಂಟೋದಿಲ್ಲ ಅಂತ. ಆದರೆ ಇಲ್ಲಿ ಹಾಗಲ್ಲ, ವೈಯಕ್ತಿಕವಾದಂತಹ ಇಂದ್ರಿಯ ಸುಖದಿಂದ ಉಂಟಾದಂತಹ ಮತ್ತತೆಯದು, ಮದೋನ್ಮತ್ತತೆಯದು, ಅದು ಪ್ರೇಮೋನ್ಮಾದ ಅಲ್ಲ, ಅದು ಒಂದು ಮದೋನ್ಮಾದ. ಅದು ಮದ ಯಾತಕ್ಕೆ ಈ ಮಾತನ್ನೆಲ್ಲ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಆ ಒಂದು ಪ್ರೇಮೋನ್ಮಾದ ಅಂತ ಹೇಳ್ತಕ್ಕಂಥದ್ದು ಯಾವ ರೀತಿಯಲ್ಲಿ ಬರಬೇಕು, ಆ ಬಗೆಯ ಪ್ರೇಮೋನ್ಮಾದದ ಅತ್ಯಂತ ಸುಧಾರಿತವಾದಂತಹ ರೀತಿ ಇದು ಭಗವತ್ ಪ್ರೇಮೋನ್ಮಾದ ಅಂತ ತಿಳಿಸೋದಕ್ಕೋಸ್ಕರ ಹೇಳಿದೆ. ಈ ಬಗೆಯ ಪ್ರೇಮ ಅನುರಾಗ ಅಂತ ಹೇಳ್ತಕ್ಕಂಥದ್ದು ಇರಬೇಕು ಅಂತನ್ನುವ ಮಾತನ್ನ ಶ್ರೀರಾಮಕೃಷ್ಣ ಹೇಳ್ತಾರೆ. ಯಾವಾಗ ನೋಡಿ ಯಾರೇ ಆಗಲಿ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು ಹೇಗೆ ಅಂತನೋ ಪ್ರಶ್ನೆಯನ್ನು ಶ್ರೀರಾಮಕೃಷ್ಣನ ಮುಂದಿಟ್ರೆ, ಅವರು ಮೊತ್ತ ಮೊದಲಿನದಾಗಿ ಹೇಳತಕ್ಕಂಥದ್ದು ಭಗವಂತನನ್ನು ಪ್ರೀತಿಸಬೇಕು ಅಂತ. ಜಪ ಮಾಡಬೇಕು, ಯೋಗ ಮಾಡಬೇಕು, ಕರ್ಮಯೋಗ ಮಾಡಬೇಕು, ಭಕ್ತಿಯೋಗ ಮಾಡಬೇಕು, ರಾಜಯೋಗ ಮಾಡಬೇಕು ಅಂತ ಹೇಳ್ತಕ್ಕಂಥ ಈ ಮಾತುಗಳು ಯಾವುದನ್ನು ಕೂಡ ಮೊದಲೇಟಿಗೆ ಹೇಳೋದೇ ಇಲ್ಲ ಅವರು. ಇದೊಂದು ಗಮನೀಯವಾದಂತಹ ಅಂಶ. ವಚನವೇದದಲ್ಲಿ ಮತ್ತೆ ಮತ್ತೆ ಮತ್ತೆ ಮತ್ತೆ ಇವೆಲ್ಲ ಪುನರಾವರ್ತನೆಯಾಗುವ ಸಂದರ್ಭದಲ್ಲಿ ಆ ಪುನರಾವರ್ತನೆಯ ಕಡೆಗೆ ನಾವು ಗಮನ ಕೊಟ್ಟಾಗ ಮೂಲವಾದಂತಹ ಮುಖ್ಯವಾದಂತಹ ಒಂದು ಅಂಶ ನಮಗೆ ಗೋಚರವಾಗಬೇಕು. ಅದು ಯಾವುದು ಮುಖ್ಯವಾದ ಅಂಶ? ಈ ಪ್ರಪಂಚದ ನಶಿಸಿ ಹೋಗುವಂತಹ ಯಾವುದೇ ವಸ್ತುವನ್ನು ಕೂಡ ನಾವು ಹೃತ್ಪೂರ್ವಕವಾಗಿ ಪ್ರೀತಿಸಬಾರದು. ಹಣ ಹಣ ಹಣ ಅಂತದ್ಬಿಟ್ಟಿದ್ದೆ, ಆ ಹಣವನ್ನು ಪ್ರೀತಿಸಬಾರದು. ಹಣ ಬೇಕು, ಹಣ ಬೇಕು ಪ್ರೀತಿಸುವುದಕ್ಕಲ್ಲ, ಅದು ಅದು ಉಪಯೋಗಿಸುವುದಕ್ಕೆ. ಹಣ ಇರುವುದು ಉಪಯೋಗಿಸುವುದಕ್ಕೆ ವಿನಃ ಪ್ರೀತಿಸುವುದಕ್ಕಲ್ಲ. ಈ ಜಗತ್ತಿನಲ್ಲಿ ಯಾವ ವಸ್ತುವನ್ನು ತೆಗೆದುಕೊಂಡರೂ ಕೂಡ ಅದು ಉಪಯೋಗಿಸುವುದಕ್ಕೆ ವಿನಃ ಪ್ರೀತಿಸುವುದಕ್ಕೆ ಯೋಗ್ಯವಾದ್ದಲ್ಲ. ಅದು ಪ್ರೀತಿಸುವುದಕ್ಕೆ ಯೋಗ್ಯವಾದ ವಸ್ತು ಏನಾದರೂ ಒಂದು ಇತ್ತು ಅಂತ ಹೇಳಿದ್ರೆ ಅದು ಪರಮಾತ್ಮ ಮಾತ್ರವೇ. ಇದನ್ನು ನಾವು ವಿಚಾರದ ಮೂಲಕ ತಿಳಿದುಕೊಳ್ಬೇಕು. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಅಲ್ಲಿ ಮುಂದಿನ ವಾಕ್ಯ ಹಾಕಿದ್ದಾರೆ ನೋಡಿ, ಭಗವಂತನನ್ನು ಪ್ರೀತಿಸಿದರೆ ಭಗವಂತನೇ ಸತ್ಯ, ಈ ಜಗತ್ತು ಅನಿತ್ಯ ಎಂಬ ವಿಚಾರದಲ್ಲಿ ಸದಾ ತೊಡಗಿದ್ದರೆ ಅವನನ್ನು ಪಡೆಯಬಹುದು. ಸದಾ ವಿಚಾರದಲ್ಲಿ ತೊಡಗಬೇಕು. ಈ ವಿಚಾರ ವಿಚಾರ ಅಂತ ಹೇಳ್ತಕ್ಕಂತಹ ಮಾತನ್ನ, ವಿಶ್ಲೇಷಣೆ ವಿವೇಚನೆ ಅಂತ ಹೇಳ್ತಕ್ಕಂತಹ ಮಾತನ್ನ ಮತ್ತೆ ಮತ್ತೆ ಹೇಳ್ತಾರೆ ಶ್ರೀರಾಮಕೃಷ್ಣ. ನಮ್ಮ ಮನಸ್ಸಿನಲ್ಲಿ ಈ ವಿವೇಚನೆ ಅಂತ ಹೇಳ್ತಕ್ಕಂಥದ್ದು ಯಾವಾಗಂದ್ರೆ ಆವಾಗ ನಡೀತಾ ಇರಬೇಕು. ಯಾತಕ್ಕೆ ಅಂತ ಹೇಳಿದ್ರೆ, ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರ ಅಂತ ಹೇಳ್ತಕ್ಕಂಥದ್ದು, ಮಮತೆ ಅಂತ ಹೇಳ್ತಕ್ಕಂಥದ್ದು, ಅಹಂಕಾರ ಅಂತ ಹೇಳ್ತಕ್ಕಂಥ ಇವೆಲ್ಲ 24 ಗಂಟೆಯೂ ಕೂಡ ಬರ್ತಾ ಇರ್ತದೆ. ಅವುಗಳನ್ನು ಹೋಗಲಾಡಿಸಬೇಕಾದ್ರೆ, ಅವುಗಳ ಪ್ರಭಾವವನ್ನು ಕಡಿಮೆ ಮಾಡಬೇಕಾದ್ರೆ ಈ ನಿತ್ಯಾನಿತ್ಯ ವಸ್ತು ವಿವೇಕ ಅಂತ ಹೇಳ್ತಕ್ಕಂಥದ್ದನ್ನು ಮಾಡ್ತಾ ಬರಬೇಕು. ಯಾವುದು ನಿತ್ಯ ಯಾವುದು ಅನಿತ್ಯ ಅಂತ ಹೇಳ್ತಕ್ಕಂಥದ್ದನ್ನು ಈ ಮನಸ್ಸಿಗೆ ಮಂದಟ್ಟು ಮಾಡಬೇಕು. ಅದು ಮಂದ ಬುದ್ಧಿ, ಅದರಿಂದ ಅದಕ್ಕೆ ಮಂದಟ್ಟು ಮಾಡಿಸಬೇಕು, ದೃಢಪಡಿಸಬೇಕು. ಇದ್ಯಾವುದು ಕೂಡ ನಿತ್ಯ ಅಲ್ಲ. ನಿನ್ನೆವರೆಗೆ ಏನೇನು ನಡೀತೋ ಅದು ಇವತ್ತಿಲ್ಲ, ಇವತ್ತಾದರೂ ಇದೆಯಲ್ಲ ಅಂತ ಕೇಳಿದ್ರೆ ಅದು ಕೂಡ ಹೋಯ್ತು, ಸಂಜೆ ಆಗುತ್ತಲ್ಲ. ಇನ್ನು ನಾಳೆ ಆದರೂ ಇರುತ್ತೆ ಅಂತ ನಿರೀಕ್ಷಣೆಯಿಂದ ನೋಡಿದ್ರೆ ಅದು ಕೂಡ ಹೋಗುವ ಸಂಭ್ರಮವನ್ನು ನಾವು ನೋಡ್ಲಿಕ್ಕಿದ್ದೇವೆ ನಾಳೆ. ಆದ್ರಿಂದ ನಿನ್ನೆದು ಅಂತ ಹೇಳ್ತಕ್ಕಂಥದ್ದು ಇಲ್ಲ, ನಾಳೆ ಅಂತ ಹೇಳ್ತಕ್ಕಂಥದ್ದು ಇನ್ನು ಬರಲೇ ಇಲ್ಲ. ಆದ್ರಿಂದ ಇಂದಾದರೂ ಇರೋಣ, ಇಂದು ಮಾತ್ರ ಅಲ್ಲ ಈ ಕ್ಷಣದಲ್ಲಿ ಇರೋಣ. ಈ ಕ್ಷಣದಲ್ಲಿ ಏನಿದೆಯೋ ಅದು ನನ್ನದು. ಈ ಕ್ಷಣ ಅಂತ ಹೇಳ್ತಕ್ಕಂತಹದ್ದೇ ಅನಂತವಾದದ್ದು. ಆ ಕ್ಷಣದಲ್ಲಿ ಯಾವಾಗ ಮನಸ್ಸು ನಿಲ್ತೋ ಅದೇ ಸಮಾಧಿ ಅಂತ. ಭಗವಂತ ಇದ್ದಾನೆ ಈ ಕ್ಷಣದಲ್ಲಿ, ನಿನ್ನೆ ನಾಳೆ ಅಂತ ಹೇಳ್ತಕ್ಕಂತಹ ಮಾತೇ ಇಲ್ಲ. ಅದಕ್ಕೋಸ್ಕರವೇ ಹೇ ಭಗವಂತ ಈ ಕ್ಷಣದಲ್ಲಿ ನನಗೆ ದರ್ಶನ ಕೊಡು ಅಂತ ಹೇಳ್ತಕ್ಕಂಥ ಒಂದು ಅತ್ಯುತ್ಸಾಹ ಭರಿತವಾದ ಕಳಕಳಿಯನ್ನು ವ್ಯಕ್ತಪಡಿಸ್ತಾರೆ ಶ್ರೀರಾಮಕೃಷ್ಣ. ಐತಿಹಾಸಿಕವಾದಂತಹ ಚರಿತ್ರಾರ್ಹವಾದಂತಹ ಒಂದು ಪ್ರಾರ್ಥನೆ ಅದು. ಅಮ್ಮ, ಇವತ್ತಿನ ದಿನವೂ ಕಳೆದು ಹೋಯಿತು, ನಿನ್ನ ದರ್ಶನ ಆಗಲಿಲ್ಲ, ನನ್ನ ಜನ್ಮ ನಷ್ಟವಾಯ್ತಲ್ಲ, ನಾಳೆ ಅಂದ್ರೆ ಏನೋ ಎಂಥದ್ದೋ ಅಂತ ಹೇಳ್ತಕ್ಕಂಥ ಈ ಬಗೆಯ ಒಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ಹೋಯ್ತಲ್ಲ ಇವತ್ತಿನ ದಿವಸ, ಇನ್ನೂ ನಿನ್ನ ದರ್ಶನ ಆಗಲಿಲ್ವಲ್ಲ ನನಗೆ ಅಂತ ಹೇಳ್ತಕ್ಕಂಥ ಈ ಪ್ರಾರ್ಥನೆ ಇದೆಯಲ್ಲ, ಇದನ್ನು ನಾವು ಎಷ್ಟು ಭಾವಿಸಿದರೂ ಕೂಡ ಕಡಿಮೆಯೇ. ನಮ್ಮ ಆಧ್ಯಾತ್ಮಿಕ ಜೀವನದ ಯಶಸ್ಸು ಇರತಕ್ಕಂತಹದ್ದು ಈ ಒಂದು ಪ್ರಾರ್ಥನೆಯಲ್ಲಿ ಮಾತ್ರವೇ. ಈ ಕ್ಷಣ ಕಳೆದು ಹೋಯ್ತಲ್ಲ, ಇವತ್ತಿನ ದಿನ ಕಳೆದು ಹೋಯ್ತಲ್ಲ, ನಾಳೆ ಅಂದ್ರೆ ಏನು ಅಂತದ್ದು ಗೊತ್ತಿಲ್ಲ, ನೀನು ಮಾತ್ರ ದರ್ಶನ ಕೊಡ್ಲಿಲ್ವಲ್ಲ, ನನ್ನ ಜೀವನ ನಷ್ಟ ಆಯ್ತಲ್ಲ ಅಂತ ಹೇಳ್ತಕ್ಕಂಥ ಈ ಬಗೆಯ ವ್ಯಾಕುಲತೆ ಅಂತ ಹೇಳ್ತಕ್ಕಂಥ ಅದನ್ನು ಶ್ರೀರಾಮಕೃಷ್ಣರು ಏನು ವ್ಯಕ್ತಪಡಿಸಿದರೋ ಅದನ್ನು ನಮ್ಮದನ್ನಾಗಿಸಿಕೊಳ್ಬೇಕು. ಬೇರೆ ಯಾವುದು ಹೋದರೂ ಕೂಡ ಹೋದಂತೆ ಅಲ್ಲ. ಆದರೆ ಭಗವಂತನ ಸಾಕ್ಷಾತ್ಕಾರವಾಗದೇ ಇರತಕ್ಕಂತಹ ಸಮಯ ಹೋಯ್ತು ಅಂತ ಹೇಳಿದ್ರೆ ಹೋಯ್ತು. ಆದ್ರಿಂದ ಈ ಕ್ಷಣದಲ್ಲೇ ನನಗೆ ದರ್ಶನ ಆಗಬೇಕು ಅಂತ ಹೇಳ್ತಕ್ಕಂತಹ ಭಾವನೆಯನ್ನು ನಾವು ಉಪನ್ಯಾಸ ಕೇಳುವಾಗಲೇ ಆಗಲಿ, ಭಜನೆ ಮಾಡುವಾಗಲೇ ಆಗಲಿ, ಸಂಚಾರ ಮಾಡುವಾಗಲೇ ಆಗಲಿ, ಊಟ ಮಾಡುವಾಗಲೇ ಆಗಲಿ, ಪ್ರತಿ ಒಂದು ಸಂದರ್ಭದಲ್ಲೂ ಕೂಡ ಈ ನನಗೆ ದರ್ಶನವಾಗಲಿಲ್ವಲ್ಲ, ನನಗೆ ನಿನ್ನ ದರ್ಶನವಾಗಲಿಲ್ವಲ್ಲ, ನೀನೊಬ್ಬ ಇದ್ದಿ ಅಂತ ಹೇಳ್ತಕ್ಕಂತಹ ಒಂದು ಮಾತನ್ನು ನಾವೆಲ್ಲರ ಬಾಯಿಂದ ಕೇಳ್ತಾ ಇದ್ದೇವೆ. ದಿನ ಬೆಳಗಾದ್ರೆ ಹಲವಾರು ಸ್ತೋತ್ರಾದಿಗಳನ್ನು ಹೇಳ್ತಾ ಇರ್ತೇವೆ ನಿನ್ನ ಸಂಬಂಧವಾದಂತಹದ್ದನ್ನ, ಆದ್ರೆ ನಿನ್ನ ಪತ್ತೆ ಮಾತ್ರ ನನಗಾಗಲೇ ಇಲ್ವಲ್ಲ. ನೀನು ನಾನು ಒಳಗಡೆಯೇ ಇದ್ದಿ ಅಂತ ಬೇರೆ ಮಾತಿದೆ, ಹೊರಗಡೆ ಎಲ್ಲೆಲ್ಲೂ ಇದ್ದಿ ಅಂತ ಹೇಳ್ತಕ್ಕಂತ ಮಾತು. ಇಷ್ಟೆಲ್ಲ ಮಾತುಗಳೆಲ್ಲ ಇದ್ದು ಕೂಡ ನನಗೆ ಮಾತ್ರ ಯಾವ ಬಗೆಯ ಅನುಭವ ಆಗ್ಲಿಲ್ವಲ್ಲ ಅಂತ ಹೇಳ್ತಕ್ಕಂತ ಒಂದು ವ್ಯಾಕುಲತೆಯನ್ನು ನಮ್ಮ ಹೃದಯದಲ್ಲಿ ಬೆಳೆಸ್ಕೊಳ್ಬೇಕು, ಅದನ್ನ ಉದ್ರೇಕಗೊಳಿಸಿಕೊಳ್ಬೇಕು, ಜಾಗೃತಗೊಳಿಸಿಕೊಳ್ಬೇಕು ಅಂತನ್ನುವ ಮಾತನ್ನು ಶ್ರೀ ರಾಮಕೃಷ್ಣ ಹೇಳ್ತಾರೆ. ಅದಕ್ಕೋಸ್ಕರ ವಿಚಾರ ಮಾಡಬೇಕು, ನಿನ್ನೆ ಅಂತ ಹೇಳ್ತಕ್ಕಂಥದ್ದು ಎಲ್ಲಿದೆ, ನಿನ್ನೆವರೆಗೆ ಅನುಭವ ಮಾಡಿಕೊಂಡಂತಹ ಎಲ್ಲ ಬಗೆಯ ಇಂದ್ರಿಯ ಸುಖ ಅಂತ ಹೇಳ್ತಕ್ಕಂಥದ್ದು ಎಲ್ಲಿದೆ, ಯಾವುದು ನಿಲ್ಲದೇ ಇರತಕ್ಕಂಥದ್ದನ್ನು ನಾವು ಕಟ್ಕೊಂಡು ಏನ್ ಮಾಡಬೇಕು. ಅದಕ್ಕೋಸ್ಕರ ಎಂದೆಂದಿಗೂ ಇರತಕ್ಕಂತಹದ್ದು ಒಂದನ್ನೇ ಪಡೆದುಕೊಳ್ಬೇಕು ನಾವು ಅಂತ ಹೇಳ್ತಕ್ಕಂಥ ದೃಢ ಸಂಕಲ್ಪ ಮಾಡಿಕೊಳ್ಬೇಕು ಅನ್ನೋ ಮಾತನ್ನು ಶ್ರೀರಾಮಕೃಷ್ಣ ಈ ವಾಕ್ಯದಲ್ಲಿ ಸೇರಿಸಿದ್ದಾರೆ. ಅಶ್ವತ್ಥ ವೃಕ್ಷವೇ ಸತ್ಯ, ಹಣ್ಣು ಎರಡು ದಿನದ್ದು ಅಂದ್ಬಿಟ್ರು ಶ್ರೀರಾಮಕೃಷ್ಣ. ಅಶ್ವತ್ಥ ವೃಕ್ಷ, ಅಶ್ವತ್ಥ ವೃಕ್ಷವೇ ಆಗಬೇಕಾಗಿಲ್ಲ, ಮಾವಿನ ಮರವೂ ಆಗಬಹುದು. ಒಂದು ಉದಾಹರಣೆ ಕೊಟ್ಟರು, ಮರ ಅಂತ ಹೇಳ್ತಕ್ಕಂಥದ್ದು ನಿತ್ಯ, ಅದರಲ್ಲಿ ಇರತಕ್ಕಂಥ ಹಣ್ಣು ಅಂತ ಹೇಳ್ತಕ್ಕಂಥದ್ದು ಅನಿತ್ಯ, ಹಣ್ಣು ಕೊಡ್ತು ತಿಂದಾಯ್ತು ಮುಗಿದು ಹೋಯ್ತು. ಆದರೆ ಆ ಮರ ಅಂತ ಹೇಳ್ತಕ್ಕಂಥದ್ದು ಹೇಗೆ ಶಾಶ್ವತವಾಗಿರುತ್ತೋ, ಈ ಜಗತ್ತು ಅಂತ ಹೇಳ್ತಕ್ಕಂಥ ಹಣ್ಣು, ಈ ಜಗತ್ತು ಅಂತ ಹೇಳಿ ಜಗತ್ತಿನಲ್ಲಿ ಕಂಡು ಬರತಕ್ಕಂಥ ಇಂದ್ರಿಯ ಸುಖ ಅಂತ ಹೇಳ್ತಕ್ಕಂಥ ಹಣ್ಣು, ಸಿಹಿ ಕಹಿ ಹಣ್ಣು ಹುಳಿ ಕೂಡ ಇರುತ್ತದೆ, ಇಂತಹ ಹಣ್ಣುಗಳನ್ನೆಲ್ಲ ನಾವು ಎಷ್ಟು ತಿಂದರೂ ಕೂಡ ಅದು ತೃಪ್ತಿಯನ್ನು ಕೊಡ್ತಕ್ಕಂಥದ್ದಲ್ಲ, ನಾಳೆ ದಿನ ಅದು ಇಲ್ಲ. ಇರತಕ್ಕಂಥದ್ದು ಯಾವುದು, ಈ ಜಗತ್ತನ್ನು ಸೃಷ್ಟಿ ಮಾಡಿದಂತಹ ಆ ಸೃಷ್ಟಿಕರ್ತ ಅಂತವನವನು ಯಾವನಿದ್ದಾನೋ ಅವನು ಮಾತ್ರ ಸತ್ಯ. ಆ ಸತ್ಯವಾದ ವಸ್ತುವಿನಲ್ಲಿ ನಮ್ಮ ಮನಸ್ಸನ್ನು ಸಂಲಗ್ನಗೊಳಿಸಿದಾಗ ನಮ್ಮ ಮನಸ್ಸು ಸತ್ಯ, ನಾವು ಸತ್ಯ, ನಮ್ಮ ಎಲ್ಲವೂ ಕೂಡ ಸತ್ಯವಾಗಿ ಬಿಡುತ್ತೆ. ಅದಕ್ಕೋಸ್ಕರ ಸತ್ಯದ ಅಭ್ಯಾಸ ಅಂತ. ಸತ್ಯದ ಅಭ್ಯಾಸ ಅಂತ ಹೇಳ್ತಕ್ಕಂಥದ್ದು ಅತ್ಯಂತ ಸಾಮಾನ್ಯ. ಸತ್ಯ ಸ್ವರೂಪಿಯಾದ ಪರಮಾತ್ಮನಲ್ಲಿ ಈ ಮನಸ್ಸನ್ನು ತಲ್ಲೀನಗೊಳಿಸ್ತಕ್ಕಂಥದ್ದು, ಅವನಲ್ಲೇ ಮನಸ್ಸನ್ನು ನೆಟ್ಟಿರ್ತಕ್ಕಂಥದ್ದು. ಊಟ ಮಾಡುವಾಗಲಿ, ನೋಟ ನೋಡುವಾಗಲಿ, ಆಟ ಆಡುವಾಗಲಿ, ಮನಸ್ಸು ಮಾತ್ರ, ಮನಸ್ಸಿನ ಮುಕ್ಕಾಲು ಭಾಗ ಮಾತ್ರ ಭಗವಂತನ ನೆಟ್ಟಿರಬೇಕು. ಆಮೇಲೆ ಆಟ ಊಟ ನೋಟ ಅಂತ ಹೇಳ್ತಕ್ಕಂಥದ್ದು ನಿಂತಾಗ ಆ ಕಾಲುಭಾಗ ಮನಸ್ಸನ್ನು ಕೂಡ ಪೂರ್ತಿ ತೆಗೆದು ಆ ಭಗವಂತನಲ್ಲಿ ನೆಟ್ಟುಬಿಡಬೇಕು. ಈ ರೀತಿಯಲ್ಲಿ ನಾವು ಆ ಸತ್ಯವಾದ ಸತ್ಯದ ಅಸ್ತಿತ್ವದಲ್ಲಿ ಮನಸ್ಸನ್ನ ನೆಲೆಗೊಳಿಸಬೇಕು ಅಂತನ್ನುವ ಸೂಚನೆ ಕೊಡ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಈಗ ಬ್ರಹ್ಮ ಭಕ್ತ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾನೆ, ಕಾಮಕ್ರೋಧಾದಿ ಅರಿಷಡ್ವರ್ಗಗಳೆಲ್ಲ ನಮ್ಮಲ್ಲಿ ತುಂಬಿವೆ, ಏನು ಮಾಡೋಣ ನಾವು? ಕಾಮಕ್ರೋಧಾದಿ ಅರಿಷಡ್ವರ್ಗಗಳೆಲ್ಲ ನಮ್ಮಲ್ಲಿ ತುಂಬಿವೆ, ಏನು ಮಾಡೋಣ ನಾವು? ಇದು ಒಂದು ಅನಾದಿ ಪ್ರಶ್ನೆಯೇ. ಶ್ರೀರಾಮಕೃಷ್ಣ ಅದಕ್ಕೆ ಉತ್ತರ ಕೊಡ್ತಾರೆ, ಈ ಅರಿಷಡ್ವರ್ಗಗಳನ್ನು ಭಗವಂತನ ಕಡೆಗೆ ತಿರುಗಿಸಿಬಿಡು, ಆತ್ಮನೊಡನೆ ವಿಲಾಸಿಸಬೇಕೆಂಬ ಕಾಮನೆ ಮಾಡಬೇಕು, ಆತ್ಮನೊಡನೆ ವಿಲಾಸಿಸಬೇಕು ಎಂಬ ಕಾಮನೆ ಮಾಡಬೇಕು. ಯಾರು ಭಗವಂತನ ಮಾರ್ಗಕ್ಕೆ ತಡೆ ಓಡ್ತಾರೋ ಅವರ ಮೇಲೆ ಕೋಪಿಸಿಕೊಳ್ಬೇಕು, ಆತನ ಸಾಕ್ಷಾತ್ಕಾರಕ್ಕಾಗಿ ಲೋಭ ಪಡಬೇಕು. ನಾನು ನನ್ನದು ಅನ್ನೋದನ್ನು ಬಿಡುವುದಕ್ಕೆ ಸಾಧ್ಯವಾಗದೇ ಇದ್ರೆ ಭಗವಂತನ ಸಂಬಂಧವಾಗಿ ಮಾತ್ರವೇ ಹಾಗೆ ಮಾಡಬೇಕು. ಉದಾಹರಣೆಗೆ ನನ್ನ ರಾಮ ನನ್ನ ಕೃಷ್ಣ ಅಂತ ಹೇಳು. ಅಹಂಕಾರ ಪಡಲೇಬೇಕಾಗಿದ್ರೆ ವಿಭೀಷಣನ ಹಾಗೆ ವರ್ತಿಸಬೇಕು. ಆತ ಹೇಳ್ದ, ನಾನು ಶ್ರೀರಾಮಚಂದ್ರನಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದ್ದೇನೆ, ಈ ತಲೆಯಿಂದ ನಾನು ಬೇರೆ ಯಾರ ಪಾದವನ್ನು ಸ್ಪರ್ಶ ಮಾಡುವುದಿಲ್ಲ ಅಂತ. ಜಂಬ ಕೊಚ್ಕೊಳ್ಬೇಕು ಅಂತಂದ್ರೆ ಆಪಗೆ ಜಂಬ ಕೊಚ್ಕೊಳ್ಳು, ನಾನು ಶ್ರೀರಾಮನಿಗೆ ನಮಸ್ಕಾರ ಮಾಡಿದ್ದೇನೆ, ಇನ್ಯಾರಿಗೂ ನಮಸ್ಕಾರ ಮಾಡುವುದಿಲ್ಲ ಅಂತ. ಈ ಬಗೆಯ ಅಹಂಕಾರ ಪರವಾಗಿಲ್ಲ ಅಂತ ಹೇಳ್ತಾರೆ, ಸಾತ್ವಿಕ ಅಹಂಕಾರ. ಶ್ರೀರಾಮಕೃಷ್ಣರು ನಮ್ಮೆಲ್ಲ ಕಾಮಕ್ರೋಧಾದಿ ಅರಿಷಡ್ವರ್ಗಗಳನ್ನು ಭಗವಂತನ ಕಡೆಗೆ ತಿರುಗಿಸುವಂತಹ ಒಂದು ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೆ. ಇದು ಬಹಳ ಅದ್ಭುತ. ಸಪ್ರೆಷನ್ ಅಂತ ಒಂದು ಶಬ್ದ ಇದೆ ಇಂಗ್ಲಿಷ್ನಲ್ಲಿ, ಅಂದ್ರೆ ಏನು, ಮೆಟ್ಟುವುದು, ಮೆಟ್ಟಿ ಇಡುವುದು ಅಥವಾ ಮುಚ್ಚುವುದು ಅಂತ ಅರ್ಥ. ಮೆಟ್ಟಿ ಇಡುವುದು, ಸ್ಪ್ರಿಂಗ್ನ ಮೆಟ್ಟಿ ಇಟ್ಬಿಟ್ರೆ ಅದು ಕೆಳಗಡೆ ಹೋಗ್ತದೆ, ಹೆಜ್ಜೆ ತೆಗೆದುಬಿಟ್ರೆ ಜಮ್ ಅಂತ ಎಷ್ಟು ಬೇಗ ಮೇಲ್ಗಡೆ ಬಂದ್ಬಿಡ್ತದೆ. ಹಾಗೇನೇನೆ ಈ ಕಾಮವನ್ನ ಮೆಟ್ಟಬಹುದು ನಾವು, ಆ ಮೆಟ್ಟು ತೆಗೆದು ಬಿಟ್ರೆ ಎಷ್ಟೆತ್ತರ ಹಾಕ್ತದೆ ಅಂತಂದ್ರೆ ಬಿದ್ದು ಹೋಗ್ಬಿಡ್ತಾನೆ ಮನುಷ್ಯ. ಆದ್ರಿಂದ ಮೆಟ್ಟಿ ಇಡುವುದರಲ್ಲಿ, ನಿಗ್ರಹ ಮಾಡುವುದರಲ್ಲಿ ಪ್ರಯೋಜನ ಇಲ್ಲ, ಅದನ್ನು ಉದಾತ್ತೀಕರಿಸಬೇಕು ಅಂತ ಹೇಳ್ತಕ್ಕಂಥ ಒಂದು ವಾಕ್ಯ ಶಬ್ದ ಇದೆ. ಉದಾತ್ತೀಕರಣ, ಅದನ್ನ ಶುಚಿಗೊಳಿಸಬೇಕು, ಅದನ್ನ ಸೂಕ್ಷ್ಮಗೊಳಿಸಬೇಕು, ಅದನ್ನ ದೈವೀಕರಣ ಮಾಡಬೇಕು. ಹೇಗೆ ಮಾಡಬೇಕು? ಶ್ರೀರಾಮಕೃಷ್ಣ ಹೇಳ್ತಾರೆ, ಆತ್ಮನೊಡನೆ ವಿಲಾಸಿಸಬೇಕು ಅಂತನ್ನುವ ಕಾಮನೆ ಮಾಡು. ಕಾಮ ಅಂತಂದ್ರೆ ಏನು? ಬಯಕೆ, ಅನುಭವಿಸಬೇಕು ಅಂತ. ಗಂಡು ಹೆಣ್ಣನ್ನ, ಹೆಣ್ಣು ಗಂಡನ್ನ ಒಪ್ಪಿಕೊಳ್ಳಬೇಕು ಅಂತ ಇಷ್ಟಪಡುತ್ತದೆ. ಅದಕ್ಕೆ ಸ್ವಾಭಾವಿಕವಾದಂತಹ ಕಾಮ, ಎರಡು ಶರೀರಗಳು ಇವೆ. ಅದಕ್ಕೋಸ್ಕರ ಈ ಗಂಡು, ಅವನು ಗಂಡಾದ್ರೆ ಭಾವಿಸಬೇಕು, ಹೆಣ್ಣನ್ನು ಯಾತಕ್ಕೆ ತಬ್ಬಿಕೊಳ್ಬೇಕು, ನಾನು ಭಗವಂತನನ್ನೇ ತಬ್ಬಿಕೊಳ್ತೇನೆ ಅಂತ. ಹೆಣ್ಣು ಯಾವುದೋ ಗಂಡನ್ನ ಯಾತಕ್ಕೆ ತಬ್ಬಿಕೊಳ್ಬೇಕು, ನಾನು ಭಗವಂತನನ್ನೇ ತಬ್ಬಿಕೊಳ್ತೇನೆ ಅಂತ ಹೇಳ್ತಕ್ಕಂಥ ಆ ಭಾವನೆಯನ್ನು ತಾಳ್ಬೇಕು. ನಾವು ಈ ಜಗತ್ತಿನ ಯಾವುದೇ ವಸ್ತುವನ್ನು ತಬ್ಬಿಕೊಂಡಾಗ ರಗಳೆ, ತಾಪತ್ರಯ, ಚಿಂತೆ. ಆದರೆ ಭಗವಂತನನ್ನ ತಬ್ಬಿಕೊಂಡಾಗ ಆನಂದ. ರಗಳೆ ಅಂತ ಹೇಳ್ತಕ್ಕಂಥದ್ದು ಅಲ್ಲಿ ಇಲ್ಲವೇ ಇಲ್ಲ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾರೆ, ಆತ್ಮನೊಡನೆ ವಿಲಾಸಿಸಬೇಕು ಅಂತ ಹೇಳ್ತಕ್ಕಂಥ ಕಾಮನೆ ಮಾಡು. ಆತ್ಮ ಅಂದ್ರೆ ಪರಮಾತ್ಮ ಅಂತ ಅರ್ಥ. ಆ ಆತ್ಮ ಒಳಗಡೆಯೇ ಇದ್ದಾನೆ, ಮನಸ್ಸಿನ ಒಳಗಡೆಯೇ. ಅವನನ್ನೇ ತಬ್ಬಿಕೊಳ್ಳೋದು, ಅವನನ್ನೇ ಆಶ್ರಯಿಸುವುದು. ಹೇಗೆ ಮಧುರ ಭಾವದಿಂದ ಮೀರಾ ಬಾಯಿ ಶ್ರೀಕೃಷ್ಣನೇ ತನ್ನ ಗಂಡ ಅಂತ ಭಾವಿಸಿ ಆ ಕೃಷ್ಣನನ್ನೇ ಹೇಗೆ ತಬ್ಬಿಕೊಂಡು ಕೃಷ್ಣನಲ್ಲಿ ಹೇಗೆ ತಲ್ಲೀನಲಾಗಿ ಹೋದ್ಲೋ, ಅಂತಹ ಉದಾಹರಣೆಗಳನ್ನೆಲ್ಲ ನಾವು ನೆನಪು ಮಾಡಿಕೊಳ್ಬೇಕು. ಅಂದ್ರೆ ಇದೆಲ್ಲ ಒಂದೇ ಸಲಕ್ಕೆ ಸಾಧ್ಯ ಆಗುತ್ತೆ ಅಂತ ತಿಳಿಯಬೇಕಾಗಿಲ್ಲ. ಒಂದೇ ಸಲಕ್ಕೆ ಸಾಧ್ಯವಾಗದೇ ಇದ್ರೂ ಕೂಡ ಇವತ್ತೇ ಮಾಡ್ತೇನೆ ಅಂತ ಪ್ರಯತ್ನ ಮಾಡಿದ್ರೆ ಇನ್ನೊಂದು 10 ಜನ್ಮದ ನಂತರ ಸಾಧ್ಯವಾಗಬಹುದು. ಆದ್ರೆ ಶ್ರೀರಾಮಕೃಷ್ಣರು ಇಲ್ಲಿ ಉದಾಹರಣೆ ಕೊಟ್ಟು ಹೇಳತಕ್ಕಂಥ ರೀತಿಯನ್ನು ನಾವು ಗಮನಿಸಲೇಬೇಕು. ಈಗ ಕೋಪ, ಕೋಪ ಅಂತ ಒಂದಿದೆ. ಈ ಕೋಪ ಅಂತ ಹೇಳ್ತಕ್ಕಂಥ ಅದನ್ನು ಹೋಗಲಾಡಿಸೋದು ಹೇಗೆ ಅಂತ ಹೇಳ್ತಕ್ಕಂಥ ಆ ಮಾತನ್ನು ಎಲ್ಲರೂ ಕೇಳ್ತಾನೆ ಇದ್ದಾರೆ. ಕೋಪವನ್ನ ಭಗವಂತನ ಸಾಕ್ಷಾತ್ಕಾರಕ್ಕೆ ತಡೆ ಒಡ್ಡತಕ್ಕಂಥವರ ಮೇಲೆ ತೋರಿಸು, ಪರವಾಗಿಲ್ಲ. ಅದರಿಂದ ರಗಳೆ ಮುಗಿದೋಯ್ತಲ್ಲ. ಆಮೇಲೆ ಲೋಭ ಅಂತ ಒಂದು ಇನ್ನೊಂದಿದೆ, ಕೂಡಿ ಹಾಕೋದು. ಕೂಡಿ ಹಾಕಲೇಬೇಕು ಅಂತ ಅಪೇಕ್ಷೆ ಇತ್ತು ಅಂತಂದ್ರೆ ಭಗವಂತನನ್ನು ಕೂಡಿ ಹಾಕ್ಕೊಳ್ಬೇಕು ಅಂತನ್ನುವ ಲೋಭ ತಾಳು. ಭಗವಂತನನ್ನು ತುಂಬಿಕೋ ನಿನ್ನ ಖಜಾನೆ ಒಳಗೆ, ನಿನ್ನ ಮನೆಯೊಳಗೆ, ಮನದೊಳಗೆ, ಹೃದಯದೊಳಗೆ ಭಗವಂತನನ್ನು ತುಂಬಿಕೋ. ಭಗವಂತನಿಗೆ ಸಂಬಂಧಪಟ್ಟದ್ದನ್ನೆಲ್ಲವನ್ನೂ ತುಂಬಿಕೋ. ಭಗವಂತನ ಗುಣವಗಾನ ಏನೇನಿದೆಯೋ ಅದನ್ನೆಲ್ಲ ತುಂಬಿಕೋ. ಆಮೇಲೆ ಇನ್ನೊಂದಿದೆ ಅಂತೆ, ನಾನು ನನ್ನದು ಅಂತ ಹೇಳ್ತಕ್ಕಂಥದ್ದು, ಮಮತೆ ಮಮತೆ ಅಂತ ಅದಕ್ಕೆ ಹೆಸರು. ನಾನು ನನ್ನದು ಅಂತ ಹೇಳ್ತಕ್ಕಂಥದ್ದನ್ನು ಬಿಡೋದಕ್ಕೆ ನಿನಗೆ ಸಾಧ್ಯ ಆಗದೆ ಇದ್ರೆ ಚಿಂತೆ ಮಾಡಬೇಡ. ಅದಕ್ಕೆ ಭಗವಂತನ ಸಂಬಂಧವಾಗಿ ಮಾತ್ರವೇ ಹಾಗೆ ಮಾಡು. ಏನ್ ಮಾಡ್ಬೇಕದಕ್ಕೆ? ನನ್ನ ರಾಮ, ನನ್ನ ರಾಮ ಗೊತ್ತೋ, ನನ್ನ ರಾಮ ಯಾರು ಗೊತ್ತೋ, ಅಂತ ದಶಕಂಠ ರಾವಣನನ್ನೇ ಸಂಹಾರ ಮಾಡಿದವನು ನನ್ನ ರಾಮ, ದುಷ್ಟರನ್ನ ಶಿಕ್ಷಣ ಮಾಡಿದಕ್ಕಂಥವನು ನನ್ನ ರಾಮ, ಶಿಷ್ಟರ ಋಷಿಮುನಿಗಳನ್ನೆಲ್ಲ ಕಾಪಾಡಿದವನು ನನ್ನ ರಾಮ, ನನ್ನ ರಾಮ ಯಾರು ಗೊತ್ತೇನೋ ಅಂತ ಜಂಬ ಕುಚ್ಚುತ್ತಾ ಇರು. ಜಂಬ ಕೊಟ್ಟಲೇಬೇಕು ಅಂತ ಅಪೇಕ್ಷೆ ಇತ್ತು ಅಂತ ಹೇಳಿದ್ರೆ ಅವರವರ ದೇವರಿಗೆ ಸಂಬಂಧ, ಅವರವರ ಇಷ್ಟ ದೇವತೆಗೆ ಸಂಬಂಧಪಟ್ಟಂತೆ ತಾದಾತ್ಮ್ಯ ಭಾವನೆಯನ್ನು ತಾಳಿ ನನ್ನ ರಾಮ, ನನ್ನ ಕೃಷ್ಣ, ನನ್ನ ಕಾಳಿ, ನನ್ನ ದುರ್ಗೆ ಅಂತ ಹೇಳ್ತಕ್ಕಂಥ ಈ ಒಂದು ಭಾವನೆಯಿಂದ ಅಹಂಕಾರವನ್ನು ತಾಳು, ಅದ ಮಮತೆಯನ್ನು ತಾಳು. ಅಹಂಕಾರಲೇ ಅಹಂಕಾರವನ್ನು ಪಡಬೇಕಾದಂತಹ ಸಂದರ್ಭದಾಗ ಏನ್ ಮಾಡಬೇಕು ಅಂತ ಅನ್ನೋದನ್ನು ಶ್ರೀರಾಮಕೃಷ್ಣ ವಿಭೀಷಣನ ಉದಾಹರಣೆಯ ಮೂಲಕ ಹೇಳ್ತಾರೆ. ಆಗ ಬ್ರಾಹ್ಮ ಭಕ್ತ ಕೇಳ್ತಾನೆ, ಭಗವಂತನೇ ಎಲ್ಲವನ್ನೂ ನನ್ನ ಕೈಯಿಂದ ಮಾಡಿಸುತ್ತಿರುವುದಾದರೆ ನಾನು ಪಾಪಕ್ಕೆ ಹೊಣೆಗಾರನಾಗುವುದಿಲ್ಲವಲ್ಲ, ಎಲ್ಲ ಭಗವಂತನೇ ತಾನೇ ಮಾಡ್ತಿರೋದು, ಆದ್ರಿಂದ ಪಾಪ ಅಂತ ಹೇಳ್ತಕ್ಕಂಥದ್ದು ನನಗೆ ಹೇಗಂಟುತ್ತೆ? ಪಾಪ ಕೂಡ ಭಗವಂತನೇ ಮಾಡಿದ್ದು, ಪಾಪ ಕಾರ್ಯ ಮಾಡಿದ್ದು ಭಗವಂತನೇ, ಪಾಪದ ಫಲ ಉಣ್ಣೋದು ಭಗವಂತನೇ. ಅಂದಮೇಲೆ ನೀನು ಕುಯ್ಯೋ ಮರ ಅನ್ನೋಬೇಡ, ಅಷ್ಟೇನೆ ಅವನು ಭಗವಂತನೇ ಕುಯ್ಯೋ ಮರ ಅಂತ ಹೇಳ್ತಕ್ಕಂಥದ್ದು ಅಂತ ಹೇಳ್ಬಹುದು. ಶ್ರೀರಾಮಕೃಷ್ಣ ಹೇಳ್ತಾರೆ, ಏನಾಗ್ತಾ ನಗ್ತಾ, ಹೌದು ನಿಜ. ದುರ್ಯೋಧನನು ಹಾಗೆ ಹೇಳ್ದ, ಆತ ಹೇಳ್ದ, ಹೇ ಋಷಿಕೇಶ, ನೀನು ನನ್ನ ಹೃದಯದ ಒಳಗಡೆ ಕುಳಿತುಕೊಂಡು ಹೇಗೆ ಪ್ರೇರೇಪಿಸ್ತಾ ಇದೆಯೋ ಹಾಗೆಯೇ ನಾನು ವರ್ತಿಸ್ತಾ ಇದ್ದೇನೆ ಅಂತ. ಆದ್ರೆ ಭಗವಂತನೇ ಕರ್ತ, ನಾನು ಅಕರ್ತ ಅಂತನ್ನುವ ದೃಢ ವಿಶ್ವಾಸ ಯಾರಿಗಿದೆಯೋ ಆತನಿಂದ ಪಾಪ ಕಾರ್ಯ ಸಾಧ್ಯವಿಲ್ಲ. ಯಾರಿಗೆ ನರ್ತಿಸುವುದು ಚೆನ್ನಾಗಿ ಗೊತ್ತಿದೆಯೋ ಆತ ಎಂದಿಗೂ ತಾಳ ತಪ್ಪಿ ಹೆಜ್ಜೆ ಇಡೋದಿಲ್ಲ. ಆಂತರ್ಯ ಶುದ್ಧವಾಗದ ಹೊರತು ಭಗವಂತನಿದ್ದಾನೆ ಅಂತನ್ನುವ ಶ್ರದ್ಧೆಯೇ ಉಂಟಾಗದು. ಭಗವಂತ ಒಳಗಡೆ ಇದ್ದಾನೆ, ಅವನೇ ಕರ್ತ, ಅದರಿಂದ ಒಳ್ಳೆಯದನ್ನು ಕೆಟ್ಟದನ್ನು ಮಾಡತಕ್ಕಂಥವನು ಅವನೇ ಅಂತ ಹೇಳ್ತಕ್ಕಂತ ಮಾತನ್ನ ಜನ ಹೇಳ್ತಾ ಇರಲ್ಲ, ಯಾಕೆ ಗೊತ್ತೇನೋ, ಯಾರ ಹತ್ರ ಕೇಳಿದ್ರಿಂದ, ಯಾರು ಹೇಳದೆ ಹೋಗಿದ್ರೆ, ಭಗವಂತ ಒಳಗಡೆ ಇದ್ದಾನೆ ಅಂತ ಹೇಳ್ತಕ್ಕಂಥ ವರ್ತಮಾನ ಅವನಿಗೆ ಕೊಡದೆ ಹೋಗಿದ್ರೆ ಅವನೇನ್ ಹೇಳ್ತಾ ಇದ್ದ, ನನ್ನಿಂದ ಆಯ್ತು ಅಂತ ಹೇಳ್ತಾ ಇದ್ದ. ಯಾವಾಗ ಭಗವಂತ ಒಳಗಡೆ ಇದ್ದಾನೆ ಮಾಡ್ತಕ್ಕಂಥವನು ಅವನೇ ಅಂತ ಹೇಳ್ದ, ಓಹೋ ಹಾಗೇನು, ಹಾಗಾದ್ರೆ ಪಾಪ ಕಾರ್ಯ ಮಾಡ್ತಾ ಹೋಗೋಣ, ಮಾಡಿದ್ದೆಲ್ಲ ಅವನು ಅಂತ ಅಂದ್ಕೊಂಡು ತಪ್ಪಿಸ್ಕೊಳ್ಳೋಣ ಅಂತ ಹೇಳ್ತಕ್ಕಂಥ ಆ ಭಾವನೆ ಸ್ವಾಭಾವಿಕವಾಗಿ ಬರ್ತದೆ ನೋಡಿ. ಆದ್ರೆ ಶ್ರೀರಾಮಕೃಷ್ಣ ಹೇಳ್ತಾರೆ, ನುರಿತ ನರ್ತಕ ಹೇಗೆ ತಪ್ಪು ಹೆಜ್ಜೆ ಹಾಕುವುದಿಲ್ವೋ, ಯಾರು ಪರಮಾತ್ಮನ ನಿಜವಾದ ಭಕ್ತನೋ ಅವನು ಎಂದಿಗೂ ಪಾಪ ಕಾರ್ಯವನ್ನು ಮಾಡಲಾರ. ಮನುಷ್ಯ ಭಕ್ತನಾಗಬೇಕಾದ್ರೆ ಭಕ್ತನ ಲಕ್ಷಣಗಳೆಲ್ಲವನ್ನೂ ಕೂಡ ತನ್ನ ಜೀವನದಲ್ಲಿ ಅಭ್ಯಾಸ ಮಾಡಿ ಮಾಡಿ ಮಾಡಿ ಮಾಡಿ ಮಾಡಿ ಮಾಡಿ ಆತ್ಮಶೋಧನೆ ಮಾಡಿ ಆತ್ಮಶೋಧನೆ ಮಾಡಿ ತನ್ನಲ್ಲಿರ್ತಕ್ಕಂತಹ ದೋಷಗಳನ್ನೆಲ್ಲ ಹೋಗಲಾಡಿಸಿಕೊಂಡು ಹೋಗಲಾಡಿಸಿಕೊಂಡು ಹೋಗಲಾಡಿಸಿಕೊಂಡು ಆಮೇಲೆ ಅವನಿಗೆ ಅನುಭವ ಬರ್ತದೆ ತನ್ನೊಳಗೆ ಭಗವಂತ ಇದ್ದಾನೆ ಅಂತ. ಇದನ್ನು ನಾವು ನೆನಪಿಟ್ಟುಕೊಳ್ಳದೆ ಹೋದ್ರೆ ಅವನು ಹೇಳಿದ್ನಲ್ಲ ಬ್ರಾಹ್ಮ ಭಕ್ತ, ಆ ರೀತಿಯಲ್ಲಿ ಹೇಳ್ತೇವೆ ನಾವು. ನಾವು ನಿಜವಾದ ಭಕ್ತರಾಗಿ ಭಗವಂತನಿಗೆ ಪ್ರಿಯರಾಗಬೇಕಾದ್ರೆ ನಮ್ಮಲ್ಲಿ ಎಂತೆಂಥ ಗುಣಗಳಿರಬೇಕು ಅಂತ ಹೇಳ್ತಕ್ಕಂಥ ಮಾತನ್ನ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದಂತ ಅದನ್ನ ನಾವು ಮನದಟ್ಟು ಮಾಡಿಕೊಳ್ಬೇಕು. ಹೇಳ್ತಾನೆ, ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರುಣ ಏವಚ ನಿರ್ಮಮೋ ನಿರಹಂಕಾರ ಸಮ ದುಃಖ ಸುಖ ಕ್ಷಮೀ ಸಂತುಷ್ಟ ಸತತಂ ಯೋಗೀ ಯತಾತ್ಮ ದೃಢ ನಿಶ್ಚಯ ಮಯ್ಯರ್ಪಿತ ಮನೋ ಬುದ್ಧಿ ಯೋ ಮದ್ಭಕ್ತ ಸಮೇ ಪ್ರಿಯ. ಯಾರು ದ್ವೇಷವನ್ನು ಮಾಡುವುದಿಲ್ವೋ, ಯಾರು ಸರ್ವ ಜೀವರಲ್ಲೂ ಕೂಡ ಸ್ನೇಹ ಭಾವದಿಂದ ಇರ್ತಾರೋ, ಯಾರು ಸರ್ವ ಜೀವರಲ್ಲೂ ಕೂಡ ಕರುಣೆಯಿಂದ ಇರ್ತಾರೋ, ಯಾರು ನಿರ್ಮಮರಾಗಿರ್ತಾರೋ, ಯಾರು ಅಹಂಕಾರ ರಹಿತರಾಗಿರ್ತಾರೋ, ಯಾರು ತಮ್ಮ ಜೀವನದಲ್ಲಿ ಸಹಜವಾಗಿ ಬರತಕ್ಕಂತಹ ಸುಖ ದುಃಖಗಳನ್ನ ಸಮಭಾವದಿಂದ ಕಾಣುತ್ತಾರೋ, ಯಾರು ಇತರರ ತಪ್ಪನ್ನ ಸದಾ ಕ್ಷಮಿಸಿಕೊಂಡಿರ್ತಾರೋ, ಯಾರು ಸದಾ ಎದುರುಚ್ಛಾಲಾವ ಸಂತುಷ್ಟರಾಗಿರ್ತಾರೋ, ಯಾರು ಸತತವೂ ಪರಮಾತ್ಮನಲ್ಲೇ ಮನಸ್ಸಿನುಳ್ಳವರಾದಂತಹ ಯೋಗಿಗಳಾಗಿರ್ತಾರೋ, ಯಾರು ಪ್ರಯತ್ನಶೀಲರಾಗಿರ್ತಾರೋ, ಯಾರ ನಿಶ್ಚಯವು ದೃಢವಾಗಿರ್ತದೋ, ಯಾರ ಮನಸ್ಸು ಬುದ್ಧಿ ಅಂತ ಹೇಳ್ತಕ್ಕಂತಹದ್ದು ನನಗೆ ಅರ್ಪಿತವಾಗಿರ್ತದೋ, ಅಂತಹ ನನ್ನ ಭಕ್ತ ಯಾವನಿದ್ದಾನೋ ಅವನು ನನಗೆ ಪ್ರಿಯ. ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿದತೆ ಚಯಃ ಹರ್ಷಾಮರ್ಷ ಭಯೋ ದ್ವೇಗೈ ಮುಕ್ತೋ ಯಸ್ಸ ಚ ಮೇ ಪ್ರಿಯಃ. ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚಯಃ ಹರ್ಷಾಮರ್ಷ ಭಯೋ ದ್ವೇಗೈರ್ವಿಕ್ ಮುಕ್ತೋ ಯಸ್ಸ ಚ ಮೇ ಪ್ರಿಯಃ. ಯಾರನ್ನ ಕಂಡು ಜಗತ್ತು ಹೆದರುದಿಲ್ವೋ, ಯಾರು ಜಗತ್ತನ್ನು ಕಂಡು ಹೆದರುದಿಲ್ವೋ, ಯಾರನ್ನ ಇತರರು ಹೆದರಿಸೋದಿಲ್ವೋ, ಯಾರು ಇತರರಿಂದ ಹೆದರುದಿಲ್ವೋ, ಯಾರು ಹರ್ಷದಿಂದಲೂ ದುಃಖದಿಂದಲೂ ಪಾರಾಗಿ ಉದ್ವೇಗ ರಹಿತರಾಗಿರ್ತಾರೋ, ಸಮಸ್ಥಿತಿಯಿಂದ ಇರ್ತಾರೋ, ಅವರು ನನಗೆ ಪ್ರಿಯ ಅಂತವ್ರು ಎಲ್ಲಿ ತಪ್ಪು ಮಾಡೋದಕ್ಕಾಗತ್ತೆ? ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯ ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ಯ ಸಮೇ ಪ್ರಿಯ ಸಮಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋ ಶೀತೋಷ್ಣ ಸುಖ ದುಃಖೇಷು ಸಮಸಂಗ ವಿವರ್ಜಿತಃ ತುಲ್ಯ ನಿಂದಾ ಸ್ತುತಿರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತ ಸ್ಥಿರಮತಿ ಭಕ್ತಿಮಾನ್ ಮೇ ಪ್ರಿಯೋ ನರಃ ಯೇತು ಧರ್ಮ್ಯಾಮೃತಮಿದಂ ಯಥೋಕ್ತ ಪರ್ಯುಪಾಸತೆ ಚದ್ದಧಾನಾ ಮತ್ಪರಮ ಭಕ್ತಾಸ್ತೇತೀವ ಮೇ ಪ್ರಿಯ. ಇಂತಿಂತಹ ಅದ್ಭುತವಾದ ಗುಣಗಳನ್ನು ನಮ್ಮ ಜೀವನದಲ್ಲಿ ನಿತ್ಯಾನುಷ್ಠಾನದ ಮೂಲಕ ರೂಢಿಸಿಕೊಂಡಾಗ, ದಿವ್ಯ ಗುಣಗಳನ್ನು ನಮ್ಮಲ್ಲಿ ವ್ಯಕ್ತಗೊಳಿಸಿಕೊಂಡಾಗ ಮಾತ್ರವೇ ನಾವು ಭಗವಂತನ ಆವಿರ್ಭಾವವನ್ನು ಕಾಣುವುದಕ್ಕೆ ಅನುಭವಿಸುವುದಕ್ಕೆ ಸಾಧ್ಯವಾಗುತ್ತದೆ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಎಲ್ಲಿಯೂ ಕೂಡ ಇತರ ಯಾವುದೇ ಬಗೆಯ ಸರ್ಕಸ್ ಅನ್ನು ಕೂಡ ಮಾಡುವುದಕ್ಕೆ ಹೇಳಲಿಲ್ಲ. ಅವನು ದ್ವೇಷರಹಿತವಾದಂತಹ ಕರುಣಾಪೂರ್ಣವಾದಂತಹ ನಿರಂಕಾರ ಯುಕ್ತವಾದಂತಹ ಅತ್ಯಂತ ಸಾತ್ವಿಕ ಜೀವನವನ್ನು ನಡೆಸಿ ಲೋಕ ಕಲ್ಯಾಣಾರ್ಥವಾಗಿ ಬದುಕತಕ್ಕಂತಹ ವಿಧಾನವನ್ನು ಹೇಳಿಕೊಟ್ಟು ಆ ಮೂಲಕ ಆ ರೀತಿಯಿಂದ ಬದುಕಿದ ಪಕ್ಷದಲ್ಲಿ ನಾನು ಅವನಿಗೆ ಪ್ರಿಯ, ಅವನು ನನಗೆ ಪ್ರಿಯ ಅಂತನೋ ಮಾತನ್ನು ಹೇಳಿದ. ಆದ್ರಿಂದ ನುರಿತ ನರ್ತಕ ಅಂತಂದ್ರೆ ಯಾರು? ಆಧ್ಯಾತ್ಮಿಕ ಶಿಕ್ಷಣವನ್ನ ಚೆನ್ನಾಗಿ ಪಡೆದು ಅದರಲ್ಲಿ ತರಬೇತಿಯನ್ನು ಹೊಂದಿ ಅದನ್ನು ಅನುಷ್ಠಾನಕ್ಕೆ ತಂದು ಎಂದೆಂದಿಗೂ ತಪ್ಪು ಮಾಡದೇ ಇರತಕ್ಕಂಥವು. ಅಂತಹ ಬಗೆಯ ಅನುಷ್ಠಾನ ಅವನಲ್ಲಿ ನಡೆದರೆ ಖಂಡಿತ ಅವನಿಂದ ತಪ್ಪು ಆಗೋದಿಲ್ಲ. ಆದ್ರಿಂದ ಭಕ್ತನಾದವನು ಮೂರ್ಖನಾಗಿರೋದಕ್ಕೆ ಸಾಧ್ಯವಿಲ್ಲ. ಎಲ್ಲೆಲ್ಲಿ ಮೂರ್ಖತೆ ಅಂತ ಹೇಳ್ತಕ್ಕಂಥ ಅದು ಕಂಡು ಬರ್ತದೋ ಅಲ್ಲಿ ಭಕ್ತಿ ಇದೆ ಅಥವಾ ಅವನು ಭಕ್ತ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಭಗವಂತನಿಗೆ ಅಪಕೀರ್ತಿಯನ್ನು ಉಂಟು ಮಾಡತಕ್ಕಂತಹ ಯಾವುದೇ ಗುಣ ವಿಶೇಷಗಳು ಕೂಡ ಅವನಲ್ಲಿ ಇರಬಾರದಾಗ್ತದೆ. ಭಕ್ತನನ್ನು ಕಂಡು ಭಗವಂತನನ್ನು ಭಾವಿಸ್ತಾರೆ ಬಾಕಿ ಉಳಿದವರು. ಆಶ್ರಮಕ್ಕೆ ಹೋಗಿ ಬಂದವರನ್ನು ಕಂಡು ಓ ಇವನಾದರೂ ಸಜ್ಜನನಪ್ಪ ಅಂತ ಜನ ಭಾವಿಸ್ತಾರೆ. ಆಶ್ರಮಕ್ಕೆ ಹೋಗಿ ಬಂದವರು ಎಲ್ಲ ಬಗೆಯಿಂದಲೂ ಸಜ್ಜನರಾಗಿರುವುದನ್ನ ನಿರೀಕ್ಷಿಸ್ತಾರೆ. ಬಾಕಿ ಉಳಿದವರಿಂದ ಆ ಬಗೆಯ ಸಜ್ಜನಿಕೆ ಸಾಧ್ಯವಿಲ್ಲದಿದ್ರೂ ಕೂಡ ಆಶ್ರಮಕ್ಕೆ ಹೋಗಿಬಿಟ್ಟು ಬಂದವರಾದರೂ ಕೂಡ ಸಜ್ಜನರಾಗಿದ್ದಾರೋ ಹೇಗೆ ಅಂತನೋ ಒಂದು ನಿರೀಕ್ಷಣೆಯನ್ನು ಅವರು ವ್ಯಕ್ತಪಡಿಸುತ್ತಾರೆ. ಅಲ್ಲಿ ಆ ಸಜ್ಜನಿಕೆಯ ಬಗ್ಗೆ ಅವರಿಗೂ ಆಸಕ್ತಿ ಇದೆ ಅಂತ ಹೇಳ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗುತ್ತೆ. ಅಂತೂ ಸಜ್ಜನಿಕೆಯಲ್ಲಿ ನಾವು ನುರಿತ ಪಕ್ಷದಲ್ಲಿ ತಪ್ಪು ಹೆಜ್ಜೆಯನ್ನು ಖಂಡಿತ ಹಾಕೋದಿಲ್ಲ ಅಂತನೋ ಶ್ರೀರಾಮಕೃಷ್ಣ ಮಾತನ್ನು ನಾವು ಇಲ್ಲಿ ನೆನಪಿಸಿಕೊಂಡು ಇಂದಿನ ಉಪನ್ಯಾಸವನ್ನು ಇಲ್ಲಿಗೆ ಕೊನೆಗಾಣಿಸೋಣ. ಮುಂದಿನದನ್ನು ಶ್ರೀರಾಮಕೃಷ್ಣದ ಕೃಪೆಯಿಂದ ಮುಂದಿನ ಶನಿವಾರ ನೋಡೋಣ. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.